ಬಿಟ್ಟರೆ 80% ಹಣ್ಣಾದ ನಂತರನೇ ನಾವು ಹಣ್ಣನ್ನು ಕೊಯ್ಯಬೇಕಾಗ್ತದೆ. ಈಗ ಸಾಧಾರಣವಾಗಿ ಹಣ್ಣಾಗಿರುವಂಥ ಕಾಫಿಯನ್ನು ಕೊಯ್ಲು ಮಾಡಬೇಕು ಅಂತ ತಾವು ಹೇಳ್ತಾ ಇರ್ತೀರಿ. ಈ ರೋಬಸ್ಟ ಕಾಫಿನಲ್ಲಿ ಒಟ್ಟಿಗೆ ಕೊಯ್ಲು ಮಾಡೋದು ಒಳ್ಳೇದು ಅಥವಾ 2-3 ಸಾರಿ ಕೊಯ್ಲು ಮಾಡ್ಕೊಳ್ಳೋದು ಒಳ್ಳೇದು ಅಂತೀರಿ? ಈಗ ರೋಬಸ್ಟ ಕಾಫಿಯಲ್ಲೂ ಸಹ 2 ವಿಧವಾಗಿ ಹಣ್ಣನ್ನು ಸಂಸ್ಕರಣೆ ಮಾಡ್ತೇವೆ. ಒಂದು ಒಣ ಪದ್ಧತಿ ಮತ್ತು ಇನ್ನೊಂದು ಹಸಿ ಪದ್ಧತಿ. ಹಸಿ ಪದ್ಧತಿ ಮಾಡುವಾಗ ನಾವು 2-3 ಬಾರಿ ಹಣ್ಣನ್ನು ಕೊಯ್ಯೋದು ಉತ್ತಮ. ಅದೇ ನಾವು ಒಣ ಪದ್ಧತಿ ಅಂತ ಹೋದಾಗ ಶೇಕಡ 80% ಹಣ್ಣಾದಾಗ ಒಟ್ಟಿಗೆ ಕಾಯಿ ಮತ್ತು ಹಣ್ಣನ್ನು ಕೊಯ್ಯೋದು ಉತ್ತಮವಾದ ಒಂದು ವಿಧಾನ. ಅಂದ್ರೆ ನಮ್ಮಲ್ಲಿ ಬಹುತೇಕ ಜನ ಈ ಚೆರ್ರಿ ಮಾಡುವಂತಹ ವಿಧಾನವನ್ನು ಅನುಸರಿಸ್ತಾರೆ. ಅಂತ ಸಂದರ್ಭದಲ್ಲಿ ಶೇಕಡ 80 ಮತ್ತೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣಾಗಿರುವಂತಹ ಸಂದರ್ಭದಲ್ಲಿ ಒಟ್ಟಿಗೆ ಕೊಯ್ಲು ಮಾಡಬಹುದು ಅಂತೀರಿ? ಹೌದೌದು ಮಾಡಬಹುದು. ಕೊಯ್ಲು ಮಾಡೋದಕ್ಕಿಂತ ಮುಂಚೆ ತೋಟದಲ್ಲಿ ಏನೇನೆಲ್ಲ ಕೆಲಸ ಮಾಡ್ಕೋಬೇಕಾಗತ್ತೆ ಅಂತೀರಿ? ಕೊಯ್ಲು ಮಾಡೋದಕ್ಕಿಂತ ಮುಂಚೆ ನಾವು ಅನುಸರಿಸಬೇಕಾಗಿರೋದು ಒಂದು ಮುಖ್ಯವಾದ ಅಂಶ ಏನಂತಂದ್ರೆ, 1 ತಿಂಗಳ ಮುಂಚೆ ಯಾವುದೇ ಒಂದು ಕೀಟನಾಶಕ ಅಥವಾ ಬೇರೆ ಯಾವುದೋ ಸಿಂಪಡಣೆಯನ್ನು ಮಾಡಿರಬಾರ್ದು. ಕಾರಣ ಸಿಂಪಡಣೆ ಮಾಡುವುದರಿಂದ ಹಣ್ಣಿನಲ್ಲಿ ರೆಸಿಡುಯಲ್ ಎಫೆಕ್ಟ್ ಇರುವಾಗ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದಲ್ಲದೆ ಕೊಯ್ಲು ಮಾಡೋದಕ್ಕೂ ಮುಂಚೆ ಕಳೆಯನ್ನು ತೆಗೆಯೋದು ಉತ್ತಮ ಆಗಿರ್ತದೆ. ಯಾಕಂದ್ರೆ ಆ ಕಳೆ ತೆಗೆದ ನಂತರ ಹಣ್ಣನ್ನು ಕೊಯ್ಲು ಮಾಡುವಾಗ ಆ ಟಾರ್ಪಲಿನ್ ಹಾಸ್ಲಿಕ್ಕೆ ಮತ್ತು ಹಣ್ಣು ಕೆಳಗಡೆ ಬಿದ್ದಿರೋದನ್ನ ಎರಕಲಿಕ್ಕೆ ನಮ್ಗೆ ತುಂಬಾ ಅನುಕೂಲವಾಗ್ತದೆ. ಅಂದ್ರೆ ಒಂಥರ ಹೆರತೆ ಅಂತಂದು ನಮ್ಮ ರೈತ ಬಾಂಧವರ ಭಾಷೆಯಲ್ಲಿ ಹೇಳ್ತಾ ಇರ್ತಾರೆ. ಕಳೆಯನ್ನ ತೆಗೆದ್ರೆ ಟಾರ್ಪಲಿನ್ ಹಾಸೋದಕ್ಕೆ ಇದಕ್ಕೆಲ್ಲ ಅನುಕೂಲ ಆಗುತ್ತೆ, ಮತ್ತೆ ಕೆಳಗಡೆ ಬಿದ್ದಿರೋದನ್ನು ಕೂಡ ಆಯ್ಕೊಳ್ಳೋಕೆ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಅನುಕೂಲ ಆಗ್ತದೆ. ಕೊಯ್ಲನ್ನ ಯಾವ ರೀತಿ ಮಾಡಬೇಕಾಗತ್ತೆ, ಈ ಕೊಯ್ಲಿನ ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಕೊಯ್ಲಿನ ಕ್ರಮ ನಾವು 2 ತರ ಹೇಳ್ತೇವೆ. ಒಂದು ಸೆಲೆಕ್ಟಿವ್ ಪಿಕ್ಕಿಂಗ್ ಅಂತ ಹೇಳ್ತೇವೆ, ಇನ್ನೊಂದು ಸ್ಟ್ರಿಪ್ಪಿಂಗ್ ಅಂತ ಹೇಳ್ತೇವೆ. ಈ ಸೆಲೆಕ್ಟಿವ್ ಪಿಕ್ಕಿಂಗ್ ಅಂತ ಏನಂದ್ರೆ, ಹಣ್ಣಾದಂಗೆಲ್ಲ ಹಣ್ಣನ್ನ ಕೊಯ್ಲು ಮಾಡ್ತಾ ಹೋಗ್ತೇವೆ. ಅಂದ್ರೆ 2 ಬಾರಿ 3 ಬಾರಿ ಹಣ್ಣನ್ನ ಕೊಯ್ತಾ ಹೋಗ್ತೇವೆ. 2-3 ಬಾರಿ ಆದ ನಂತರ ಇರುವ ಕಾಯಿ ಹಣ್ಣನ್ನು ಒಟ್ಟಿಗೆ ಕೊಯ್ತೇವೆ. ಇನ್ನೊಂದು ಕ್ರಮ ಏನಂತಂದ್ರೆ ಅದು ಸ್ಟ್ರಿಪ್ಪಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಹಣ್ಣು ಮತ್ತು ಕಾಯಿಯನ್ನು ಒಟ್ಟಿಗೆ ಕೊಯ್ಯುವುದು. ನಾ ಹೇಳಿದಾಗೆ 80% ಹಣ್ಣಾದ ನಂತರ ನಾವು ಹಣ್ಣು ಮತ್ತು ಕಾಯಿಯನ್ನು ಒಟ್ಟಿಗೆ ಕೊಯ್ತೇವೆ. ಕಾರಣ ಈ ಕಾರ್ಮಿಕರ ಒಂದು ಕೊರತೆ ಇರೋದ್ರಿಂದ 2-3 ಬಾರಿ ಹಣ್ಣನ್ನು ಕೊಯ್ಲಿಕ್ಕೆ ಸಾಧ್ಯತೆ ತುಂಬಾ ಕಡಿಮೆ ಇರ್ತದೆ. ಸೊ ಅದೇ ಕಾರಣಕ್ಕೆ ನಾವೇನ್ ಹೇಳ್ತೇವೆ, ಒಂದು ಶೇಕಡ 80% ಹಣ್ಣಾದ ನಂತರ ಹಣ್ಣು ಮತ್ತು ಕಾಯಿಯನ್ನು ಒಟ್ಟಿಗೆ ಕೊಯ್ದಾಗ ಗ್ರೀನ್ ಬೀನ್ ಸಪರೇಟರ್ ಎಂಬ ಒಂದು ಸಾಧನ ಇದೆ. ಸೊ ಅದರ ಮುಖಾಂತರ ನಾವು ಹಣ್ಣು ಮತ್ತು ಕಾಯಿಯನ್ನು ಬೇರ್ಪಡಿಸಬಹುದು. ಅದು ಒಂದು ಬಹಳ ಮುಖ್ಯವಾದಂತ ಅಂಶ. ಅಂದ್ರೆ ಹಣ್ಣು ಮತ್ತು ಕಾಯಿಯನ್ನ ಪ್ರತ್ಯೇಕವಾಗಿ ಮಾಡಿಕೊಂಡು ಆನಂತರ ಒಣಗಿಸ್ಕೋಬೇಕಾಗತ್ತೆ. ಹೌದೌದು. ಈ ಗ್ರೇಡಿಂಗ್ ಅಂತ ನಾವು ಕರಿತೀವಲ್ಲ ಕೃಷಿನಲ್ಲಿ, ಅದು ಕಾಫಿಗೆ ಕೂಡ ಅನ್ವಯಿಸುತ್ತಾ? ಕಾಫಿ ಹಣ್ಣುಗಳನ್ನು ಕೂಡ ಕೊಯ್ಲಿನ ನಂತರ ನಾವು ವಿಂಗಡಿಸ್ಕೋಬೇಕಾಗತ್ತಾ, ಹೇಗೆ ಅಂತೀರಿ? ಖಂಡಿತವಾಗಿ. ಯಾಕಂದ್ರೆ ನಾವು ಹಣ್ಣು ಕೊಯ್ದಾಗ ಆ ಹಣ್ಣಿನಲ್ಲಿ ಕಾಯಿ ಇರ್ತದೆ, ಮತ್ತೆ ಬೆರ್ರಿ ಬೋರರ್ ಇನ್ಫೆಸ್ಟೆಡ್ ಹಣ್ಣಿರ್ತದೆ, ಮತ್ತೆ ಗಿಡದಲ್ಲಿ ಒಣಗಿದ ಹಣ್ಣಿರ್ತದೆ, ಮತ್ತೆ ಫ್ಲೋಟ್ಸ್ ಅಂತ ಜೊಳ್ಳು ಅಂತ ಹೇಳ್ತೀವಿ, ಆ ತರದ ಹಣ್ಣುಗಳು ಸಾಧ್ಯತೆ ಇರ್ತದೆ. ಈ ಹಣ್ಣಿನಿಂದ ಈ ಎಲ್ಲ ಒಂದು ಕಾಯಿ ಜೊಳ್ಳನ್ನು ನಾವು ಬೇರ್ಪಡಿಸಬೇಕಾಗ್ತದೆ. ಜೊಳ್ಳನ್ನು ನಾವು ಸೈಫನ್ ಮುಖಾಂತರ ಬೇರ್ಪಡಿಸ್ತೇವೆ. ಅದು ಡೆನ್ಸಿಟಿ ಅಂತ ಹೇಳಿದ್ರೆ, ಆ ಡೆನ್ಸಿಟಿ ಡಿಫ್ರೆನ್ಸ್ ಇರೋದ್ರಿಂದ ನಾವು ಈ ಜೊಳ್ಳನ್ನ ಬೇರೆ ಹಣ್ಣುಗಳಿಂದ ಬೇರ್ಪಡಿಸ್ತೇವೆ. ಅದಾದ ನಂತರ ಅದರಲ್ಲಿ ಗ್ರೀನ್ಸ್ ಅಂತ ಹೇಳ್ತೀವಿ ಕಾಯಿಗಳನ್ನ, ಆ ಕಾಯಿಗಳನ್ನ ನಾನು ಮುಂಚೆನೆ ಹೇಳಿದಾಗೆ ಆ ಗ್ರೀನ್ ಬೀನ್ ಸಪರೇಟರ್ ಅಂತ ಇರ್ತದೆ. ಆ ಗ್ರೀನ್ ಬೀನ್ ಸಪರೇಟರ್ ಸಾಧನದಿಂದ ನಾವು ಈ ಕಾಯಿ ಮತ್ತು ಹಣ್ಣನ್ನು ಬೇರ್ಪಡಿಸುವುದು ಉತ್ತಮ. ಯಾಕಂತಂದ್ರೆ ಈ ಒಂದು ಕಾಯಿಗಳಲ್ಲಿ ಅಥವಾ ಜೊಳ್ಳಿನಲ್ಲಿ ಸಾಧಾರಣವಾಗಿ ಹೆಚ್ಚಿನ ಅಂಶ ಅದು ಇಮ್ಮೆಚೂಡ್ ಅಥವಾ ಸರಿಯಾಗಿ ಬಲಿಯದೆ ಇರುವಂತಹ ಬೀಜಗಳಿರ್ತವೆ. ಸೊ ಅದರಿಂದ ಏನಾಗ್ತದೆ, ಅದು ಒಣಗಿದ ನಂತರ ಅದು ಬ್ಲ್ಯಾಕ್ಸ್ ಅಂತ ಹೇಳ್ತೇವೆ, ಆ ಒಂದು ಬ್ಲ್ಯಾಕ್ಸ್ ಫಾರ್ಮ್ ಆಗಕ್ಕೆ ಸಾಧ್ಯತೆ ಹೆಚ್ಚಿರ್ತದೆ. ಅದೇ ಕಾರಣಕ್ಕೋಸ್ಕರ ನಾವು ಈ ಒಂದು ಕಾಯಿ ಮತ್ತು ಜೊಳ್ಳನ್ನು ಬೇರ್ಪಡಿಸಬೇಕಾಗ್ತದೆ. ಮತ್ತೆ ಕೆಳಗಡೆ ಬಿದ್ದಿರುತ್ತೆ ಕೆಲವೊಂದು ಹಣ್ಣುಗಳು, ಅದನ್ನು ಏನಾದ್ರೂ ಪ್ರತ್ಯೇಕವಾಗಿ ಒಣಗಿಸ್ಕೋಬೇಕು? ಅದನ್ನ ನಾವು ಪ್ರತ್ಯೇಕವಾಗಿ ಕ್ಲೀನಿಂಗ್ಸ್ ಅಂತ ಹೇಳ್ತೇವೆ. ಕೊಯ್ಲಿನ ನಂತರ ಕೊನೆಯ ಹಂತದಲ್ಲಿ ನಾವು ಕ್ಲೀನಿಂಗ್ಸ್ ಅನ್ನ ಹೆರಕಿ ಅದನ್ನ ಸಾಧಾರಣವಾಗಿ ಸಪರೇಟ್ ಆಗಿ ನಾವು ಅದನ್ನ ಸಂಸ್ಕರಣೆ ಮಾಡ್ಬೇಕಂತ ಅಂದ್ರೆ ಒಣ ಪದ್ಧತಿಯಲ್ಲಿ ಅಂದ್ರೆ ಅದನ್ನ ಬಿಸಿಲಿನಲ್ಲಿ ಒಣಗಿಸಿ ಅದನ್ನ ಚೆರಿ ಕಾಫಿ ಅಂತಾನೆ ಮಾಡ್ತೇವೆ. ಇನ್ನ ಈ ಬೆರ್ರಿ ಬೋರರ್ ಬಾಧಿತ ಕಾಯಿಗಳು ಹಣ್ಣುಗಳೆಲ್ಲ ಇರ್ತಾವಲ್ಲ, ಇವುಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ಸಾಧಾರಣವಾಗಿ ಬೆರ್ರಿ ಬೋರರ್ ಬಾಧಿತ ಹಣ್ಣುಗಳನ್ನ ಹೇಗೆ ಅಂತಂದ್ರೆ, ಅದರಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಡೆನ್ಸಿಟಿ ಡಿಫ್ರೆನ್ಸ್ ಇರುತ್ತೆ. ಸೊ ಈ ಒಂದು ಸೈಫನ್ ಉಪಯೋಗಿಸೋದ್ರಿಂದ ಆ ಒಂದು ಬೆರ್ರಿ ಬೋರರ್ ಬಾಧಿತ ಹಣ್ಣುಗಳೇನಾಗುತ್ತೆ ಅವನ್ನ ಅಲ್ಲೇ ವಿಂಗಡಣೆ ಮಾಡಬಹುದು ನಾವು ಆ ಸೈಫನ್ ಮುಖಾಂತರ. ಅದಲ್ಲದೆ ನಾವು ಈ ಒಂದು ಪಲ್ಪಿಂಗ್ ಯೂನಿಟ್ ಅಥವಾ ಡ್ರೈಯಿಂಗ್ ಯಾರ್ಡ್ಸ್ ಏನಿದೆ ಅಲ್ಲಿ ಸಾಧಾರಣವಾಗಿ ನಾವು ಈ ಬ್ರೋಕಾ ಟ್ರಾಪ್ಸ್ ಅಂತ ಹೇಳ್ತೇವೆ, ಆ ಬ್ರೋಕಾ ಟ್ರಾಪ್ಸ್ ಅನ್ನ ಅಳವಡಿಸಬೇಕಾಗ್ತದೆ ಡ್ರೈಯಿಂಗ್ ಯಾರ್ಡ್ ಅಥವಾ ಪಲ್ಪಿಂಗ್ ಯೂನಿಟ್ ನಲ್ಲಿ. ಅದು ಯಾವ ತರ ಕೆಲಸ ಮಾಡ್ತದೆ ಅಂದ್ರೆ, ಫರ್ದರ್ ನಮಗೆ ಆ ಒಂದು ಬೆರ್ರಿ ಬೋರ ಅನ್ನುವ ಒಂದು ಕೀಟ ಬೇರೆ ಹಡದಾಗೆ ಆ ಒಂದು ಕಾಪಾಡಿಕೊಳ್ಳೋಕೋಸ್ಕರ ಈ ಬೆರ್ರಿ ಬೋರ ಟ್ರಾಪ್ಸ್ ನ ಅಳವಡಿಸೋದ್ರಿಂದ ನಾವು ಆ ಒಂದು ಬೆರ್ರಿ ಬೋರನ್ನ ಫರ್ದರ್ ಹಡದಾಗೆ ಕಾಪಾಡಿಕೊಳ್ಬಹುದು. ಅಂದ್ರೆ ಬೆರ್ರಿ ಬೋರರ್ ಬಾಧಿತ ಕಾಯಿ ಮತ್ತು ಹಣ್ಣುಗಳನ್ನ ನಾವು ಪ್ರತ್ಯೇಕವಾಗಿ ಒಣಗಿಸಿ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ, ಅಂದ್ರೆ ಇವುಗಳಿಂದ ದೂರನ್ನೇ ತೆಗೆದುಕೊಂಡು ಹೋಗಬೇಕಾಗತ್ತೆ ಅಂತೀರಿ ಅವನ್ನ? ಏನಂತಂದ್ರೆ ಈ ಬೆರಿ ಬೋರೋ ಟ್ರಾಪ್ಸ್ ಹಾಕೋದ್ರಿಂದ ಅದರಲ್ಲಿ ನಮಗೆ ಸಾಧಾರಣವಾಗಿ ಶೇಕಡಾ ಒಂದು 70-80% ಆ ಒಂದು ಬೆರಿ ಟ್ರಾಪ್ ಆಗ್ತಾ, ಆದ ಕಾರಣ ನಮಗೇನು ಸಮಸ್ಯೆ ಬರೋದಿಲ್ಲ. ಅಂದ್ರೆ ನಾವು ಕೊಯ್ಲಿಗಿನ ಮುಂಚೆ ಆ ಪಲ್ಪಿಂಗ್ ಯಾರ್ಡ್ ಮತ್ತೆ ಡ್ರೈಯಿಂಗ್ ಯಾರ್ಡ್ ಸುತ್ತಮುತ್ತ ನಾವು ಈ ಒಂದು ಬ್ರೋಕರ್ ಟ್ರಾಪ್ಸ್ ನ ಅಳವಡಿಸಬೇಕಾಗ್ತದೆ. ಇನ್ನು ಮುಖ್ಯವಾಗಿ ನಾವು ಕಾಫಿಯನ್ನ ಸಂಸ್ಕರಿಸಬೇಕಾಗತ್ತೆ ಕೊಯ್ಲು ಮಾಡಿದಾದ್ಮೇಲೆ, ಯಾವ್ಯಾವ ವಿಧಾನಗಳನ್ನ ಅನುಸರಿಸ್ತೀವಿ ಸಂದೀಪ್ ಅವರೇ ಈ ಕಾಫಿ ಸಾಧಾರಣವಾಗಿ ನಾವು ಸಂಸ್ಕರಣೆ? ಕಾಫಿಯನ್ನು ಎರಡು ರೀತಿಯಲ್ಲಿ ಸಂಸ್ಕರಣೆ ಮಾಡ್ತೀವಿ, ಒಂದು ಒಣ ಪದ್ಧತಿ ಮತ್ತಿನ್ನೊಂದು ಹಸಿ ಪದ್ಧತಿ ಅಂತೇಳಿ. ಸೊ ಒಣ ಪದ್ಧತಿಯಲ್ಲಿ ಕೊಯ್ಲಿನ ನಂತರ ಕೊಯ್ಲು ಮಾಡೋದಕ್ಕಿಂತ ಮುಂಚೆ ನಾವು ಯಾವ ರೀತಿಯ ಒಂದು ಏನು ಸ್ವಚ್ಛವಾದ ಒಂದು ಗೋಣಿ ಚೀಲ ಅಥವಾ ಬುಟ್ಟಿಯನ್ನು ಉಪಯೋಗಿಸಬೇಕಾಗ್ತದೆ. ಆ ಕೊಯ್ಲಿನ ನಂತರ ಅದನ್ನ ತಂದು ಅಂದ್ರೆ ಕಾಯಿ ಮತ್ತೆ ಹಣ್ಣನ್ನು ವಿಂಗಡಣೆ ಮಾಡಿ ಅದನ್ನ ಬೇರೆ ಬೇರೆಯಾಗಿ ನಾವು ಒಣಗಿಸಬೇಕಾಗ್ತದೆ. ಕೊಯ್ಲಿನ ನಂತರ ಅದರಲ್ಲಿ ನಮಗೆ ಶೇಕಡಾ 60-70% ತೇವಾಂಶ ಇರ್ತದೆ. ಸೊ ಆ ಒಂದು 60-70% ತೇವಾಂಶನ ನಾವು ಶೇಕಡಾ 11-12% ವರೆಗೂ ಒಣಗಿಸಬೇಕಾಗ್ತದೆ. ಸೊ ನಾವು ಈ ಒಂದು ಒಣ ಪದ್ಧತಿಯಲ್ಲಿ ಅದನ್ನ ಒಣಗಿಸಬೇಕಾದ್ರೆ ನಮಗೆ ಸಾಧಾರಣವಾಗಿ ಒಂದು 10-12 ದಿನಗಳ ಕಾಲ ಬಿಸಿಲಲ್ಲಿ ಒಣಗಿಸಬೇಕಾಗ್ತದೆ. ಆ ಒಣಗಿಸುವ ಸಮಯದಲ್ಲಿ ನಾವು ಪ್ರತಿದಿನ ಸಂಜೆ ಅದನ್ನ ರಾಶಿ ಮಾಡಬೇಕಾಗ್ತದೆ. ರಾಶಿ ಮಾಡಿದ ನಂತರ ಟಾರ್ಪಲಿನ್ ಕವರ್ ಮಾಡಬೇಕು. ತದನಂತರ ಮರುದಿನ ಬೆಳಗ್ಗೆ ಅದನ್ನ ಟಾರ್ಪಲಿನ್ ತೆಗೆದು ಮತ್ತೆ ರಾಶಿಯನ್ನ ಹರಡಬೇಕಾಗ್ತದೆ. ದಿನದಲ್ಲಿ ಒಂದು 3-4 ಬಾರಿ ನಾವು ಕಾಫಿಯನ್ನು ತಿರುಗಿಸಿಕೊಡ್ಬೇಕಾಗ್ತದೆ, ಇಲ್ಲಾಂದ್ರೆ ಅದು ಯೂನಿಫಾರ್ಮ್ ಆಗಿ ಡ್ರೈ ಆಗೋದಕ್ಕೆ ಅನುಕೂಲವಾಗ್ತದೆ. ಆದ ನಂತರ ಒಣಗಿದ ನಂತರ ಈ ಒಂದು ಒಣ ಪದ್ಧತಿಯಲ್ಲಿ ಚೆರಿ ಕಾಫಿ ಅಂತ ಹೇಳ್ತೀವಿ, ಅದರಲ್ಲಿ ನಮಗೆ ಕಸ ಕಡ್ಡಿ ಇರ್ತದೆ. ಸೊ ಆ ಕಸ ಕಡ್ಡಿಯನ್ನು ಬೇರ್ಪಡಿಸಕ್ಕೆ ನಾವು ತೂರ್ಬೇಕಾಗ್ತದೆ. ಆ ತೂರುವ ಒಂದು ಸಾಧನವನ್ನು ನಾವು ಇಲ್ಲೊಂದು ಅಭಿವೃದ್ಧಿ ಪಡಿಸಿದ್ದೀವಿ, ಒಂದು CCR ನಲ್ಲಿ ಲೋ ಕಾಸ್ಟ್ ಚೆರಿ ವಿನೋಯರ್ ಅಂತೇಳಿ. ಸಾಧಾರಣವಾಗಿ ಅದು ಒಂದು ಗಂಟೆಗೆ ಸಾಮರ್ಥ್ಯ ಬಂದು ಒಂದು 20-25 ಬ್ಯಾಗ್ ವರೆಗೂ ನಾವು ಅದರಲ್ಲಿ ತೂರ್ಬಹುದು. ಸೊ ತೂರಿದ ನಂತರ ಈ ಒಂದು ಒಣಗಿದ ಚೆರಿಯನ್ನು ನಾವು ಗೋಣಿ ಚೀಲ ಅಥವಾ ಪ್ಲಾಸ್ಟಿಕ್ ಚೀಲಗಳಲ್ಲಿ 50 kg ಕೆಪಾಸಿಟಿ ಇರುವಂತಹ ಬ್ಯಾಗ್ಗಳಲ್ಲಿ ನಾವು ಶೇಖರಣೆ ಮಾಡಿ ಇಡ್ತವೆ. ಇಡುವಂತ ಜಾಗ ಹೇಗಿರ್ಬೇಕಂದ್ರೆ ಸ್ಟೋರೇಜ್ ಗೋಡೌನ್ಸ್, ಆ ಗೋಡೌನ್ಸ್ ಯಾವ ತರ ಇರ್ಬೇಕಂದ್ರೆ ನಾವು ನೆಲದಲ್ಲಿ ನೇರವಾಗಿ ಹಾಕಬಾರ್ದು. ಡನ್ನೇಜ್ ಮೆಟೀರಿಯಲ್ ಅಂತ ಹೇಳ್ತೀವಿ, ಆ ಪ್ಲಾಸ್ಟಿಕ್ ಅಥವಾ ಮರದ ಡನ್ನೇಜ್ ಮೆಟೀರಿಯಲ್ ನ ಉಪಯೋಗಿಸ್ಬೇಕು. ಅದಿಲ್ಲದ ಪಕ್ಷದಲ್ಲಿ ನಾವು ಒಂದು ಟಾರ್ಪಲಿನ್ ಅನ್ನಾದ್ರೂ ಉಪಯೋಗಿಸಬೇಕಾಗ್ತದೆ. ಅದಾದ ನಂತರ ಆ ಶೇಖರಣೆ ಮಾಡುವ ಒಂದು ಜಾಗದಲ್ಲಿ ಗೋಡೆಗಿಂತ ದೂರವಾಗಿ ನಾವು ಅದನ್ನ ಸ್ಟೇಕಿಂಗ್ ಮಾಡಬೇಕಾಗ್ತದೆ. ಆಮೇಲೆ ಸರಿಯಾದ ಒಂದು ಗಾಳಿ ಮತ್ತು ಬೆಳಕು ಇರಬೇಕಾಗ್ತದೆ. ಆ ಒಂದು ಶೇಖರಣೆ ಮಾಡುವ ಜಾಗದಲ್ಲಿ ನಮಗೆ ಶೇಕಡಾ ಒಂದು 65-65% ತೇವಾಂಶ, ದ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಹೇಳ್ತೇವೆ, ಮತ್ತು ಆ ಒಂದು ಟೆಂಪರೇಚರ್ ಒಂದು 25 ಡಿಗ್ರಿ ಮೇಂಟೈನ್ ಮಾಡ್ತಾ ಹೋದ್ರೆ ನಮಗೆ ಕಾಫಿಯಲ್ಲಿ ಇರುವಂತ ತೇವಾಂಶ 11-12% ಏನಿದೆ ಅದನ್ನ ನಾವು ಕಾಪಾಡಬಹುದು. ಈಗ ಕಣ ಅಂತ ಹೇಳಿದ್ರಿ, ಕಾಫಿ ಹಣ್ಣುಗಳನ್ನ ಒಣಸುವಂತ ಕಣ, ಅದು ಹೇಗಿರ್ಬೇಕಾಗತ್ತೆ? ಅಂದ್ರೆ ಸಿಮೆಂಟ್ ನಿಂದ ಮಾಡಿದ್ರೆ ಒಳ್ಳೇದು ಅಥವಾ ನಾವು ಮೊದಲೆಲ್ಲ ಸಾಂಪ್ರದಾಯಿಕವಾಗಿ ಮಾಡ್ಕೊಳ್ತಾ ಇದ್ವಿ ಸಗಣಿಯನ್ನ? ಸಾಧಾರಣವಾಗಿ ಕಣ ಅಂತ ಬಂದಾಗ ನಾವು ಹೇಳ್ತೇವೆ ಅದು ಸಿಮೆಂಟ್ ಕಾಂಕ್ರೀಟ್ ಕಣ ಆಗಿರ್ಬೇಕು, ಇಲ್ಲಾಂತಂದ್ರೆ ಟೈಲ್ಸ್ ಇಂದ ಮಾಡಿರುವಂತ ಕಣ ಆಗಿರ್ಬೇಕಾಗ್ತದೆ. ಕೆಲವೊಂದು ಸಮಯದಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಸಗಣಿಯನ್ನು ಸಾರಿಸಿದ ನೆಲ ಅಥವಾ ನೇರವಾಗಿ ನೆಲದ ಮೇಲೆ ಯಾವುದೇ ತರದ ಕಾಫಿಯನ್ನು ಒಣಗಿಸಬಾರ್ದಾಗ್ತದೆ, ಯಾಕಂದ್ರೆ ಅದು ಕಾಫಿಯ ಗುಣಮಟ್ಟವನ್ನು ಹಾಳು ಮಾಡ್ತದೆ. ನಿಮಗೆ ಒಂದು ಕಾಂಕ್ರೀಟ್ ಕಣ ಅಥವಾ ಟೈಲ್ಸ್ ಕಣ ಇಲ್ಲದೆ ಇದ್ದ ಪಕ್ಷದಲ್ಲಿ ನೀವು ಟಾರ್ಪಲಿನ್ ಅನ್ನಾದ್ರೂ ಉಪಯೋಗಿಸಿ ಕಾಫಿಯನ್ನು ಒಣಗಿಸಬೇಕಾಗ್ತದೆ. ಟಾರ್ಪಲಿನ್ ಕೂಡ ಬಳಸ್ಕೋಬಹುದು. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದ್ರೆ, ಈ ಸಾಧಾರಣವಾಗಿ ಕಾಂಕ್ರೀಟ್ ಯಾರ್ಡ್ ಮತ್ತೆ ಟೈಲ್ಸ್ ಡ್ರೈಯಿಂಗ್ ಯಾರ್ಡ್ ನಲ್ಲಿ ಕಳೆ ಬರ್ತದೆ. ಕಳೆ ಬಂದಾಗ ಏನ್ ಮಾಡ್ತೇವೆ, ಯೂಶಲಿ ನಾವು ಕಳೆನ ತೆಗಿಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಕೀಟನಾಶಕವನ್ನು ಬಳಸಬಾರ್ದು. ಕೈಯಿಂದಾನೇ ಕಿತ್ತಾಕ್ಬೇಕಾಗತ್ತೆ ಅದನ್ನ. ಹೌದು, ಕೈಯಿಂದಾನೇ ಕಿತ್ತು ಅದನ್ನ ಸ್ವಚ್ಛಪಡಿಸಬೇಕು. ಅಥವಾ ನಾವು ಒಂದು ಬ್ರಷ್ ಕಟರ್ ವೀಡರ್ಸ್ ಅಂತ ಬಂದಿದೆ, ಅದನ್ನ ಬೇಕಾದ್ರೆ ಉಪಯೋಗಿಸಬಹುದು. ಮತ್ತೆ ಯಾವುದೇ ಕಾರಣಕ್ಕೂ ಕಳೆನಾಶಕ ಮಾತ್ರ ಉಪಯೋಗಿಸಬಾರ್ದು. ಮತ್ತೆ ಈ ಗೋರ್ಮಣೆ ಅಂತೀವಿ ಅದನ್ನ ತೆಗೆದುಕೊಂಡು ಅದನ್ನ ಮೇಲೆ ಕೆಳಗೆ ಮಾಡ್ತಾ ಇರಬೇಕಾಗತ್ತೆ ಅದು ಸರಿಯಾಗಿ ಒಣಗೋದಕ್ಕೆ. ಮತ್ತೆ ಕೆಲವರು ಕಾಲಾಡೋದು ಅಂತಾನೂ ಕೂಡ ಹೇಳ್ತಾ ಇರ್ತಾರೆ, ಆ ರೀತಿಯಾಗಿಲೂ ಕೂಡ ಮಾಡಬಹುದು ಅಂತೀರಿ? ಸರಿಯಾಗಿ ಅದು ಒಣಗೋ ರೀತಿಯಲ್ಲಿ ನೋಡ್ಕೋಬೇಕು. ತಾವು ತಿಳಿಸಿದಾಗೆ ಶೇಕಡಾ 11-12% ತೇವಾಂಶ ಇರಬೇಕಾಗತ್ತೆ. ಹೌದು, ಅಷ್ಟಿಗೆ ನಾವು ಒಣಗಿಸಬೇಕಾಗ್ತದೆ. ಅದನ್ನ ಹೇಗೆ ತಿಳ್ಕೋಬಹುದು ನಮ್ಮ ರೈತರು ಅಂತೀರಿ ಸಂದೀಪ್? ಸಾಧಾರಣವಾಗಿ ತೇವಾಂಶ ನೋಡ್ಬೇಕಂದ್ರೆ ನಾವು ಯೂಶಲಿ 4 ಲೀಟ್ ವೈಟ್ ಅಂತ ಹೇಳ್ತೇವೆ. ಆ 4 ಲೀಟ್ ವೈಟ್ ಅಂದ್ರೆ ಅದು ಒಂದು 40 ಲೀಟರ್ ಒಂದು ಕಂಟೈನರ್ ಆಗಿರ್ತದೆ. 40 ಲೀಟರ್ ಕಂಟೈನರ್ ಅಲ್ಲಿ ನಾವು ಅದನ್ನ ತೂಕ ಮಾಡಿದಾಗ ನಮ್ಗೆ ಶೇಕಡ ಅದರಲ್ಲಿ ಒಂದು 17-18 kg ಬಂದ್ರೆ ಅದು ನಮಗೆ ಶೇಕಡ 11-12% ವರೆಗೂ ಒಣಗಿದೆ ಅಂತ ಹೇಳಿ ಗೊತ್ತಾಗ್ತದೆ. ಇಲ್ಲ ಅಂತಂದ್ರೆ ಇನ್ನೊಂದು ಸ್ವಾಭಾವಿಕವಾಗಿ ಏನ್ ಮಾಡ್ತಾರೆ ಅಂದ್ರೆ ಬೈಟಿಂಗ್ ಅಂದ್ರೆ ಎರಡು ಅಲ್ಲಿನ ಮಧ್ಯೆ ಕಚ್ಚಿ ನೋಡ್ತೇವೆ, ಅದು ಎರಡು ತುಂಡಾದ್ರೆ ಬೀನ್ ಅದು ಒಣಗಿದೆ ಅಂತೇಳಿ ಅರ್ಥ. ಇವೆರಡು ಅಲ್ಲದೆ ಎಕ್ಸಾಕ್ಟ್ ತೇವಾಂಶ ಬೇಕು ಅಂತಂದಾಗ ಕಾಫಿಯನ್ನ ಆ ಕಾಫಿ ಸಿಪ್ಪೆಯನ್ನ ಹಲ್ ಮಾಡಿ ಆ ಒಂದು ಬೇಳೆ ಏನ್ ಸಿಗ್ತದೆ ಆ ಬೇಳೆನ ತಗೊಂಡು ನಾವು ಮಾಯಿಶ್ಚರ್ ಮೀಟರ್ ಅಲ್ಲಿ ನೋಡಿದಾಗ ನಮ್ಗೆ ಆ ತೇವಾಂಶ ಗೊತ್ತಾಗ್ತದೆ. ಈಗ ಶೇಕಡಾ 11-12% ತೇವಾಂಶ ಇರಬೇಕು ಅಂತ ತಾವ್ ಹೇಳಿದ್ರಿ, ಹೆಚ್ಚು ತೇವಾಂಶ ಆದ್ರೆ ಏನ್ ಅನಾನುಕೂಲ ಆಗ್ಬೋದು ಅಂತೀರಿ? ಶೇಕಡ ಒಂದು 13-14% ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿ ನಮಗೆ ಈ ಫಂಗಲ್ ಗ್ರೋತ್ ಅಂತ ಈ ಬೂದು ಬೆಳವಣಿಗೆ ಆಗ್ತದೆ. ಈ ಫಂಗಲ್ ಗ್ರೋತ್ ಆಗೋದ್ರಿಂದ ಅದರಲ್ಲಿ ಒಂದು ಟಾಕ್ಸಿನ್ ಅಂತ ಡೆವಲಪ್ ಆಗ್ತದೆ. ಆ ಟಾಕ್ಸಿನ್ ಡೆವಲಪ್ ಆಗೋದ್ರಿಂದ ಏನಾಗ್ತದೆ, ಸಾಧಾರಣವಾಗಿ ನಾವು ನಮ್ಮ ಭಾರತದಲ್ಲಿ ಬೆಳೆದ ಶೇಕಡ ಒಂದು 80% ಅಷ್ಟು ಕಾಫಿಯನ್ನು ನಾವು ಬೇರೆ ದೇಶಗಳಿಗೆ ರಫ್ತು ಮಾಡ್ತೇವೆ. ಯಾವ ನಮ್ಮ ಕಾಫಿಯನ್ನು ಬರುವಂತಹ ದೇಶಗಳು ಆ ಒಂದು ಟಾಕ್ಸಿನ್ ಲೆವೆಲ್ಸ್ ಅಂತ ಏನ್ ಹೇಳ್ತೀವಿ, ಅಕ್ರೋಟಾಕ್ಸಿನ್ ಅಂತ ಹೇಳ್ತೇವೆ. ಸೊ ಅಕ್ರೋಟಾಕ್ಸಿನ್ ಲೆವೆಲ್ಸ್ 5 PPB ಇಂದ 20 PPB ಆ ಒಂದು ರೇಂಜ್ ಅಲ್ಲಿ ಒಳಗಡೆ ಇದ್ದರೆ ಮಾತ್ರ ಆ ಒಂದು ಇಂಪೋರ್ಟಿಂಗ್ ಕಂಟ್ರೀಸ್ ನಮ್ಮ ಕಾಫಿಯನ್ನು ತೆಗೆದುಕೊಳ್ತವೆ. ಆ ಒಂದು ರೇಂಜ್ ಗಿಂತ ಏನಾದ್ರೂ ಆ ಒಂದು ಟಾಕ್ಸಿನ್ ಲೆವೆಲ್ ಕಾಫಿಯಲ್ಲಿ ಜಾಸ್ತಿ ಇತ್ತು ಅಂದ್ರೆ ಎಂಟೈರ್ ಲಾಟ್ ಅನ್ನ ರಿಜೆಕ್ಟ್ ಮಾಡ್ತವೆ. ಸೊ ಅದೇ ಕಾರಣಕ್ಕೋಸ್ಕರ ನಾವು ಹೇಳ್ತೀವಿ, ಯಾವುದೇ ಕಾರಣಕ್ಕೂ ಕಾಫಿಯ ಒಂದು ತೇವಾಂಶ 11-12% ಒಳಗೆ ಇರಬೇಕಾಗ್ತದೆ ಅಂತ ಹೇಳಿ. ಅಂದ್ರೆ ಇದು PPM ಅಲ್ಲ, PPB ಪಾರ್ಟ್ಸ್ ಪರ್ ಬಿಲಿಯನ್. PPB ಹೌದು. ಓಹೋ, ಅಂದ್ರೆ ಅಷ್ಟು ಸೂಕ್ಷ್ಮವಾಗಿ ಅದನ್ನ ಅವರು ಗಮನಿಸ್ತಾರೆ. ರಫ್ತು ಮಾಡಿದಂತ ಒಂದು ಉತ್ಪನ್ನವನ್ನು ಅಷ್ಟು ಸೂಕ್ಷ್ಮವಾಗಿ ಗಮನಿಸಿ ಅವರು ಅದನ್ನ ಕೊಂಡ್ಕೊಳ್ತಾರೆ. ಇದನ್ನ ನಮ್ಮ ಕಾಫಿ ಬೆಳೆಗಾರರು ಗಮನಿಸಬೇಕಾಗತ್ತೆ. ಹಾಗಾಗಿ ಸೂಕ್ತವಾದಂತ ತೇವಾಂಶ ಅಂದ್ರೆ 11-12% ಇರೋ ರೀತಿಯಲ್ಲಿ ಈ ಚೆರಿ ಕಾಫಿಯನ್ನು. ಮುಖ್ಯವಾದ ಅಂಶ ಏನಂತಂದ್ರೆ ಶೇಕಡ ಮಾಡುವಾಗ ಅಷ್ಟೇ ನಾವು ಆ ಒಂದು 11-12% ತೇವಾಂಶ ಇರುವಾಗ ನೋಡ್ಕೊಳ್ಬೇಕಾಗ್ತದೆ. ಇಲ್ಲವಾದಲ್ಲಿ ಒಂದು ನಮ್ಮ ಮುಂಗಾರು ಶುರುವಾಗಿತ್ತು ಮುಂಚೆನೆ ನಾವು ನಮ್ಮ ಕಾಫಿಯನ್ನು ಕ್ಯೂರಿಂಗ್ ವರ್ಸ್ ಗೆ ಕೊಡಬೇಕಾಗ್ತದೆ. ಅಂದ್ರೆ ನಮ್ಮ ಎಸ್ಟೇಟ್ ಮಟ್ಟದಲ್ಲಿ ಅಮ್ಮಮ್ಮ ಅಂದ್ರೆ ಮೇ ತಿಂಗಳವರೆಗೂ ಇಟ್ಕೋಬಹುದು. ಹೌದೌದು, ಇಲ್ಲ ಅಂತಂದ್ರೆ ಮುಂಗಾರು ಮಳೆ ಶುರುವಾದಾಗ ಏನ ಗಾಳಿಯಲ್ಲಿರುವ ತೇವಾಂಶ ಹೆಚ್ಚಾಗ್ತದೆ. ಆ ಗಾಳಿಯಲ್ಲಿರುವ ತೇವಾಂಶ ಹೆಚ್ಚಾದಾಗ ಕಾಫಿಯಲ್ಲಿರುವ ತೇವಾಂಶನೂ ಹೆಚ್ಚಾಗ್ತಾ ಹೋಗ್ತದೆ. ಮತ್ತೆ ಇನ್ನೊಂದು ಸಂದೀಪ್ ಅವರು, ತಾವ್ ಹೇಳಿದ್ರಿ ಉಗ್ರಾಣದಲ್ಲಿ ಕೂಡ ತಳಕ್ಕೆ ಟಾರ್ಪಲಿನ್ ಅಥವಾ ಬೇರೆ ಹಲಗೆಗಳು ಇಂಥವೆಲ್ಲ ಹಾಕಿ ಚೀಲ ಇಡಬೇಕು ಅಂತಂದು. ಹೌದು, ಅದು ಇಲ್ಲ ಅಂದ್ರೆ ಏನಾಗ್ಬೋದು ಅಂತೀರಿ? ಅದಿಲ್ಲ ಅಂದ್ರೆ ಸಾಧ್ಯತೆಗಳೇನಂತಂದ್ರೆ ಈಗ ನಮ್ಮಲ್ಲಿ ನೆಲದಿಂದ ತೇವಾಂಶ ಹೀರಿಕೊಳ್ಳುವ ಸಾಧ್ಯತೆ ಇರ್ತದೆ ಕಾಫಿ. ಆ ತಳಮಟ್ಟದಲ್ಲಿರುವಂತ ಕಾಫಿ ಚೀಲಗಳೇನಿರ್ತವೆ ಆ ಒಂದು ಕಾಫಿ ತೇವಾಂಶ ಹೆಚ್ಚಾಗ್ತದೆ. ಆ ಹೆಚ್ಚಾಗೋದ್ರಿಂದ ಮತ್ತೆ ಮೊದಲಿನಾಗೆ ಹೇಳಿದಾಗೆ ಅದರಲ್ಲಿ ತೇವಾಂಶ ಹೆಚ್ಚಾದಾಗೆ ಆ ಫಂಗಲ್ ಗ್ರೋತ್ ಅನ್ನೋದು ನಮ್ಗೆ ಕಾಣ್ತದೆ. ಸೊ ಆವಾಗ ಗುಣಮಟ್ಟ ಆದ್ರೂ ಖಂಡಿತವಾಗಿ ಹಾಳಾಗ್ತದೆ. ಮತ್ತೆ ಗೋಡೆಗೂ ಕೂಡ ಶೇಖರಣೆ ಮಾಡುವ ಒಂದು ಆ ಒಂದು ಗೋಡೌನ್ಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ಯಾವುದೇ ರೀತಿಯ ಕೀಟನಾಶಕ ಅಥವಾ ಬೇರೆ ಪೆಪ್ಪರ್ ಅಥವಾ ಬೇರೆ ಯಾವುದೇ ರೀತಿಯ ಒಂದು ಕೀಟನಾಶಕಗಳನ್ನು ಇಡಬಾರದು. ಇನ್ನ ಗೋಡೆಗೂ ಕೂಡ ವರ್ಗಿಸಬಾರದು ಅಂತ ತಾವ್ ಹೇಳಿದ್ರಿ, ಗೋಡೆಯಿಂದ ತೇವಾಂಶ ಬರ್ಬೋದು ಅಂತೀರಿ? ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ. ಹೌದು, ಅದನ್ನು ಕೂಡ ನಮ್ಮ ರೈತ ಬಾಂಧವರು ಗಮನಿಸಬೇಕಾಗತ್ತೆ. ಇನ್ನ ಮುಖ್ಯವಾಗಿ ಸಾಧಾರಣವಾಗಿ ಹೊಸ ಗೋಣಿ ಚೀಲಗಳನ್ನೇ ಬಳಸಬೇಕು ಸಂಗ್ರಹಿಸೋದಕ್ಕೆ ಅಂತ ಹೇಳ್ತಾರೆ, ಇದಕ್ಕೆ ಏನ್ ಕಾರಣ ಇರ್ಬೋದು ಅಂತೀರಿ? ಕಾರಣ ಏನಂತ ಈಗಾಗಲೇ ಹೇಳಿದಾಗೆ, ಸಪೋಸ್ ಯಾವ್ದೋ ಒಂದು ಶೇಖರಣೆ ಕೆಲವು ರೈತರು ಶೇಖರಣೆ ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದಾಗ ಆ ಒಂದು ಚೀಲಗಳಲ್ಲಿ ಈ ಒಂದು ಫಂಗಲ್ ಸ್ಪೋರ್ಸ್ ಇರುವ ಸಾಧ್ಯತೆ ಇರ್ತದೆ. ಸೊ ನಾವು ಅದೇ ಚೀಲನ ಮತ್ತೆ ಉಪಯೋಗಿಸಿದಾಗ ಆ ಫಂಗಲ್ ಸ್ಪೋರ್ಸ್ ಮತ್ತೆ ಇದರ ಒಂದು ಕಾಫಿ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅದೇ ಕಾರಣಕ್ಕೋಸ್ಕರ ನಾವು ಹೇಳ್ತೇವೆ ಹೊಸ ಚೀಲಗಳನ್ನ ಉಪಯೋಗಿಸೋದು ತುಂಬಾ ಉತ್ತಮ ಅಂತ ಹೇಳ್ತೇವೆ. ಇಲ್ಲದೆ ಹೋದ್ರೆ ಅದನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಬಳಸಬೇಕಾಗತ್ತೆ. ಹೌದೌದು, ಚೆನ್ನಾಗಿ ಅದನ್ನ ಕೊಡವಿ ಒದರಿ ಬಳಸಬೇಕಾಗುತ್ತೆ. ಅದು ಒಂದು ಬಹಳ ಮುಖ್ಯವಾದ ಅಂಶ. ಮತ್ತೆ ಯಾವುದೇ ಕಾರಣಕ್ಕೂ ಈ ಗೊಬ್ಬರದ ಚೀಲಗಳನ್ನು ಉಪಯೋಗಿಸಬಾರದು. ಗೊಬ್ಬರದ ಚೀಲ ಉಪಯೋಗಿಸಿದ್ರೆ ಆ ಒಂದು ಅಂಶ ಕೂಡ ಅದರಿಂದ ಮಿಶ್ರ ಆಗ್ಬಹುದು, ಜೊತೆಗೆ ವಾಸನೆಯನ್ನು ಕೂಡ ಹೀರ್ಕೊಳ್ಳೋ ಸಾಧ್ಯತೆ ಇರುತ್ತ? ಹೌದು ಹೌದು, ಖಂಡಿತವಾಗ್ಲು ಗೊಬ್ಬರದ ವಾಸನೆಯನ್ನು ಕೂಡ ಹೀರ್ಕೋಬಹುದು. ಖಂಡಿತವಾಗ್ಲು, ಅದೊಂದು ಬಹಳ ಮುಖ್ಯವಾದಂತ ಅಂಶ. ಈಗ ಬ್ರೋಕಾ ಬಲೆಗಳನ್ನ ಕಾಫಿ ಕಣದ ಸುತ್ತ ಬಳಸಬೇಕು ಅಂತ ಹೇಳಿದ್ರಿ ತಾವು ಈ ಬೇರೆಬರ ನಿರ್ವಹಣೆಗೆ. ನಮ್ಮ ಉಗ್ರಾಣದಲ್ಲೂ ಕೂಡ ಏನಾದರೂ ಈ ಬ್ರೋಕಾ ಬಲೆಗಳನ್ನ ಬಳಸಬೇಕಾಗತ್ತಾ? ಇರ್ಬೋದು ಸರ್. ಹೌದು, ಯಾಕೆಂದ್ರೆ ಈ ಬೆರಿಬೋರರ್ ಬಾಧಿತ ಕಾಫಿಯನ್ನ ಈ ಬೇರೆ ಕಾಫಿ ಜೊತೆಲ್ಲೂ ಇಡಬಹುದಾ ಉಗ್ರಾಣದಲ್ಲಿ, ಅಥವಾ ಪ್ರತ್ಯೇಕವಾಗಿ ಇಡಬೇಕಾಗತ್ತ? ಪ್ರತ್ಯೇಕವಾಗಿ ಇಡಬೇಕಾಗ್ತದೆ ಸರ್. ಪ್ರತ್ಯೇಕವಾಗಿ ಬೇರೆ ಚೀಲಗಳಲ್ಲೇ ಇಡಬಹುದು ಅಂತ ಹೇಳಿ? ಹೌದು ಹೌದು. ಇದು ಮುಖ್ಯವಾಗಿ ಚೆರಿ ಮಾಡುವಂತ ವಿಧಾನದ ಬಗ್ಗೆ ಆಯ್ತು. ಇನ್ನು ಪಾರ್ಚ್ಮೆಂಟ್ ಮಾಡುವಂತ ವಿಧಾನದ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ತೀರಾ? ಈ ಪಾರ್ಚ್ಮೆಂಟ್ ಮಾಡುವ ವಿಧಾನ ಅಂತ ತಗೊಂಡಾಗ ನಾವು ತೇವ ಸಂಸ್ಕರಣೆ ಅಂತ ಹೇಳ್ತೀವಿ, ಅಥವಾ ವೆಟ್ ಪ್ರೋಸೆಸಿಂಗ್ ಅಂತ ಹೇಳ್ತೇವೆ. ಸೊ ನಾವು ಕೊಯ್ಲು ಮಾಡಿದ ದಿನವೇ ನಾವು ಆ ಒಂದು ಪಲ್ಪಿಂಗ್ ಅನ್ನ ಮಾಡಬೇಕಾಗ್ತದೆ. ಸೊ ಪಲ್ಪಿಂಗ್ ಮಾಡದೆ ಹೋದ ಪಕ್ಷದಲ್ಲಿ ಏನಾಗ್ತದೆ, ಕೊಳೆಯುವ ಸಾಧ್ಯತೆ ಇರ್ತದೆ. ಕೊಳೆತ ನಂತರ ಆ ಒಂದು ಪರಿಣಾಮ ಕಾಫಿಯ ಗುಣಮಟ್ಟದ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತದೆ. ಸೊ ಅದೇ ಕಾರಣಕ್ಕೋಸ್ಕರ ನಾವು ಯಾವ ದಿನ ಕಾಫಿಯನ್ನು ಕೊಯ್ಲು ಮಾಡ್ತೇವೆ ಅದೇ ದಿನ ನಾವು ಕಾಫಿಯನ್ನ ಪಲ್ಪ್ ಮಾಡಬೇಕಾಗ್ತದೆ. ಸೊ ಈ ಬಲ್ಪ್ ಮಾಡೋದಕ್ಕಿಂತ ಮುಂಚೆ ನಾ ಆಗ್ಲೇ ತಿಳಿಸಿದಾಗೆ ಯಾವ್ದ ಈ ಕಾಫಿ ಕೊಯ್ಲಿನಲ್ಲಿ ಸಾಧಾರಣವಾಗಿ ಹಣ್ಣು ಕಾಯಿ ಮತ್ತೆ ಗಿಡದಲ್ಲಿ ಒಣಗಿದ ಹಣ್ಣು ಈ ತರದ ಎಲ್ಲ ವಿಧ ವಿಧವಾದ ಹಣ್ಣುಗಳಿರ್ತವೆ, ಅವನ್ನೆಲ್ಲ ಬೇರ್ಪಡಿಸಬೇಕಾಗ್ತದೆ. ಆ ಬೇರ್ಪಡಿಸಿದ ನಂತರ ಅದನ್ನು ಪಲ್ಪಿಂಗ್ ಮಾಡ್ಬಾರ್ದು, ಅಂದ್ರೆ ಹೊರಗಡೆಯ ಸಿಪ್ಪೆಯನ್ನು ತೆಗಿಬೇಕಾಗ್ತದೆ. ಆ ಸಿಪ್ಪೆಯನ್ನು ತೆಗಿಲಿಕ್ಕೆ ನಾವು ಪಲ್ಪರ್ಸ್ ನ ಉಪಯೋಗಿಸ್ತೇವೆ. ಆ ಪಲ್ಪರ್ಸ್ ಏನಂತಂದ್ರೆ ನಮಗೆ ಮೂರು ವಿಧವಾದ ಪಲ್ಪರ್ಸ್ ಇರ್ತವೆ. ಒಂದು ಡ್ರಮ್ ಪಲ್ಪರ್ ಅಂತ ಹೇಳಿ ಇರ್ತದೆ, ಇನ್ನೊಂದು ಡಿಸ್ ಪಲ್ಪರ್ ಅಂತ ಹೇಳಿ ಇರ್ತದೆ, ಈಗ ಸಾಧಾರಣವಾಗಿ ಉಪಯೋಗಿಸುವಂತ ವರ್ಟಿಕಲ್ ಡ್ರಮ್ ಪಲ್ಪರ್ ಅಥವಾ ಮಾರ್ಕೆಟ್ ನಲ್ಲಿ ಏನ್ ಹೇಳ್ತವೆ ಅದನ್ನ ಬಕೆಟ್ ಪಲ್ಪರ್ ಅಂತ ಹೇಳ್ತಾರೆ. ಸೊ ಇದು ಯಾವುದೇ ರೀತಿಯ ಪಲ್ಪರ್ಸ್ ಆದ್ರೂ ನಾವು ಒಂದು ಸಂಸ್ಕರಣೆ ಮಾಡೋದಕ್ಕಿಂತ ಮುಂಚೆ ಕ್ಯಾಲಿಬ್ರೇಷನ್ ಅನ್ನ ಮಾಡುವುದು ತುಂಬಾ ಮುಖ್ಯ. ಯಾಕಂತಂದ್ರೆ ಕ್ಯಾಲಿಬ್ರೇಷನ್ ಮಾಡದಿದ್ದ ಪಕ್ಷದಲ್ಲಿ ನಮಗೆ ಆ ಒಂದು ಕ್ಲಿಯರೆನ್ಸ್ ಅಂತ ಏನ್ ಹೇಳ್ತೀವಿ, ಆ ಕ್ಲಿಯರೆನ್ಸ್ ತುಂಬಾ ಕಡಿಮೆ ಆದಾಗ ಪಲ್ಪರ್ ಕಟ್ಸ್ ಅನ್ನೋದು ಜಾಸ್ತಿ ಆಗ್ತದೆ. ಸೊ ಆ ಕ್ಲಿಯರೆನ್ಸು ತುಂಬಾ ಜಾಸ್ತಿ ಆದ್ರೆ ಪಲ್ಪ್ ಆಗದೆ ಹಾಗೆ ಹಣ್ಣುಗಳು ಅದು ಬರುವ ಸಾಧ್ಯತೆಗಳು ಹೆಚ್ಚಾಗ್ತದೆ. ಸೊ ಅದೇ ಕಾರಣಕ್ಕೋಸ್ಕರ ನಾವೇನ್ ಹೇಳ್ತೇವೆ, ಪಲ್ಪಿಂಗ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಪಲ್ಪರ್ ನ ಒಂದು ಕ್ಯಾಲಿಬ್ರೇಷನ್ ತುಂಬಾ ಅತ್ಯಗತ್ಯ. ಸೊ ನಾ ಹೇಳ್ದಾಗೆ ಆ ಮೂರು ವಿಧವಾದ ಪಲ್ಪರ್ಸ್ ಇದೆ, ಅದರಲ್ಲಿ ನಮಗೆ ಈ ವರ್ಟಿಕಲ್ ಡ್ರಮ್ ಪಲ್ಪರ್ ಅನ್ನೋದು ತುಂಬಾ ಉತ್ತಮವಾಗಿ ಕೆಲಸ ಮಾಡ್ತದೆ. ಯಾಕಂತಂದ್ರೆ ಇದು ಎಲ್ಲಾ ರೀತಿಯ ಗಾತ್ರದ ಹಣ್ಣುಗಳನ್ನು ಪಲ್ಪ್ ಮಾಡ್ತದೆ. ಸೊ ಅದೇ ಕಾರಣಕ್ಕೋಸ್ಕರ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಾಫಿ ಬೆಳೆಗಾರರು ಯಥೇಚ್ಛವಾಗಿ ಇದನ್ನು ವರ್ಟಿಕಲ್ ಡ್ರಮ್ ಪಲ್ಪರ್ ಅಥವಾ ಬಕೆಟ್ ಪಲ್ಪರ್ ಅನ್ನು ಉಪಯೋಗಿಸ್ತಾ ಇದ್ದಾರೆ. ಈ ಒಂದು ಪಲ್ಪಿಂಗ್ ಆದ ನಂತರ ನಮಗೆ ಆ ಒಂದು ಲೋಳೆ ಇರುವಂತಹ ಬೀಜಗಳು ದೊರೆಯುತ್ತವೆ. ಆ ಒಂದು ಲೋಳೆ ಇರುವ ಅಂಟಿನಾಂಶವನ್ನು ತೆಗೆದಕ್ಕೋಸ್ಕರ ನಾವು ಕೊಳೆಯಲು ಸಾಧಾರಣವಾಗಿ ಫರ್ಮೆಂಟೇಷನ್ ಅಂತ ಹೇಳ್ತೀವಿ, ಅಂದ್ರೆ ಕೊಳೆಯಲು ಬಿಡುವುದು ಅಥವಾ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಮೆಕ್ಯಾನಿಕಲ್ ವಾಷರ್ಸ್ ಅಂತ ಹೇಳಿ ಉಪಯೋಗಿಸ್ತವೆ. ಸೊ ಸಾಧಾರಣವಾಗಿ ಈ ಒಂದು ರೋಬೋಸ್ಟ ಈ ಫರ್ಮೆಂಟೇಷನ್ ನ್ಯಾಚುರಲ್ ಫರ್ಮೆಂಟೇಷನ್ ಅಂತ ಮಾಡಿದಾಗ ಸಾಧಾರಣವಾಗಿ 36-48 ಗಂಟೆಗಳ ಕಾಲ ಬೇಕಾಗ್ತದೆ ಆ ಒಂದು ಮ್ಯೂಸಿಲೇಜ್ ಡಿಗ್ರೇಡ್ ಆಗ್ಲಿಕ್ಕೋಸ್ಕರ. ಸೊ 36 ಅಥವಾ 40 ಗಂಟೆಗಳ ಆದ ನಂತರ ಅದನ್ನು ನಾವು ನೀರಿನಿಂದ ತೊಳೆಯುತ್ತೇವೆ. ತೊಳೆದ ನಂತರ ನಮಗೆ ವೆಟ್ ಪಾರ್ಚ್ಮೆಂಟ್ ಅನ್ನೋದು ಸಿಗ್ತದೆ. ಸೊ ಸಾಧಾರಣವಾಗಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಒಂದು ಕಾರ್ಮಿಕರ ಅಭಾವದಿಂದ ಈ ಒಂದು ಫರ್ಮೆಂಟೇಷನ್ ಎಲ್ಲ ಮಾಡ್ಲಿಕ್ಕೆ ಟೈಮ್ ಸಾಧ್ಯತೆಗಳು ಇಲ್ಲದೆ ಇದ್ದಾಗ ಈ ಮೆಕ್ಯಾನಿಕಲ್ ವಾಷರ್ಸ್ ಅಂತೇಳಿ ಉಪಯೋಗಿಸ್ತಾ ಇದೀವಿ. ಒಂದು ಅದರಲ್ಲಿ ಎರಡು ವಿಧವಾದ ವಾಷರ್ಸ್ ಇದೆ, ಒಂದು ವರ್ಟಿಕಲ್ ವಾಷರ್ ಮತ್ತಿನ್ನೊಂದು ಹಾರಿಜಾಂಟಲ್ ವಾಷರ್ಸ್ ಅಂತೇಳಿ. ಸೊ ಈ ಎರಡು ವಾಷರ್ಸ್ ನಲ್ಲಿ ವರ್ಟಿಕಲ್ ವಾಷರ್ ತುಂಬಾ ಉತ್ತಮವಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತದೆ. ಯಾಕಂತಂದ್ರೆ ಅದರಲ್ಲಿ ತುಂಬಾ ಕಡಿಮೆನು ನೀರು ಸಾಕಾಗ್ತದೆ ನಮಗೆ. ಈ ವಾಷಿಂಗ್ ನಲ್ಲಿ ನಾವು ಇಂದಿನ ದಿನಗಳಲ್ಲಿ 1 ಕೆಜಿ ಹಣ್ಣನ್ನು ಸಂಸ್ಕರಣೆ ಮಾಡಬೇಕಾದ್ರೆ ಸಾಧಾರಣವಾಗಿ 5-6 ಲೀಟರ್ ನೀರು ಬೇಕಾಗ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈಕೋ ಪಲ್ಪರ್ ಕಾನ್ಸೆಪ್ಟ್ ಅಂತ ಬಂದಿದೆ. ಆ ಒಂದು ಕಾನ್ಸೆಪ್ಟ್ ನಲ್ಲಿ ಏನಂದ್ರೆ 1 ಕೆಜಿ ರೋಬಸ್ಟ್ ಹಣ್ಣನ್ನು ಸಂಸ್ಕರಣೆ ಮಾಡ್ಲಿಕ್ಕೆ ಅಂದ್ರೆ ಪಲ್ಪಿಂಗ್ ಮತ್ತು ವಾಷಿಂಗ್ ಮಾಡ್ಲಿಕ್ಕೆ ಸಾಧಾರಣವಾಗಿ 1-1.5 ಲೀಟರ್ ನಷ್ಟು ನೀರು ಸಾಕಾಗ್ತದೆ. ಆದ್ರೆ ಇಂದಿನ ದಿನಗಳಲ್ಲಿ ನಮ್ಗೆ 5-6 ಲೀಟರ್ ನೀರು ಬೇಕಾಗ್ತಾ ಇತ್ತು. ಅದರಿಂದ ನಮಗೆ ಈ ಒಂದು ಏನೊಂದು ವೇಸ್ಟ್ ವಾಟರ್ ಅಂತ ಹೇಳ್ತೀವಿ ಜನರೇಟ್ ಆಗೋದು ತುಂಬಾ ಕಡಿಮೆ ಆಗಿದೆ. ಸೊ ಈ ಒಂದು ಮೆಕ್ಯಾನಿಕಲ್ ವಾಷರ್ಸ್ ಉಪಯೋಗಿಸೋದ್ರಿಂದ ನಮಗೆ ಈ ಒಂದು ವೇಸ್ಟ್ ವಾಟರ್ ಜನರೇಷನ್ ತುಂಬಾ ಕಡಿಮೆ ಆಗಿದೆ. ಅದಾದ ನಂತರ ನಮಗೆ ವೆಟ್ ಪಾರ್ಚ್ಮೆಂಟ್ ಅಂತೇನೆ ಸಿಗ್ತದೆ. ಆ ಒಂದು ವೆಟ್ ಪಾರ್ಚ್ಮೆಂಟ್ ನಲ್ಲಿ ಶೇಕಡ 50-55% ತೇವಾಂಶ ಇರ್ತದೆ. ಸೊ ಈ ಒಂದು ತೇವಾಂಶನ ನಾವು 11-12% ತರಲಿಕ್ಕೆ ಬಿಸಿಲಿನಲ್ಲಿ ಒಣಗಿಸಬೇಕಾದ್ರೆ ಸಾಧಾರಣವಾಗಿ ಒಂದು 6-8 ದಿನಗಳ ಕಾಲ ನಾವು ಬಿಸಿಲಿನಲ್ಲಿ ಒಣಗಿಸಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರ್ಬೋದು, ನಾವು ಕಾಫಿ ಕೊಯ್ಲು ಮಾಡುವ ಸಮಯದಲ್ಲಿ ಮಳೆ ಬರುವುದು ಅಥವಾ ಮೋಡ ಕವಿದ ವಾತಾವರಣ ಇರುವುದು. ಸೊ ಇಂಥ ಸಮಯದಲ್ಲಿ ನಾವು ಕಾಫಿಯನ್ನ ಹೇಗೆ ಒಣಗಿಸ್ಬೇಕು, ಏನಾದ್ರೂ ಪರ್ಯಾಯ ವ್ಯವಸ್ಥೆ ಇದೆಯಾ, ಪರ್ಯಾಯ ಪದ್ಧತಿಗಳಿದಾವ ಅಂತ ನೋಡಿದಾಗ ಒಂದು ಒಂದು ಸೋಲಾರ್ ಡ್ರೈಯರ್ ಅಂತ ಹೇಳಿದೆ, ಇನ್ನೊಂದು ಮೆಕ್ಯಾನಿಕಲ್ ಡ್ರೈಯರ್ಸ್ ಅಂತ ಹೇಳಿದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಎಲ್ಲಾ ಬೆಳೆಗಾರರು ಒಂದು ಪರ್ಯಾಯ ವ್ಯವಸ್ಥೆಯನ್ನು ಇಟ್ಕೊಳ್ಬೇಕಾಗ್ತದೆ. ಒಂದು ಸೋಲಾರ್ ಡ್ರೈಯರ್ ಅಥವಾ ಮೆಕ್ಯಾನಿಕಲ್ ಡ್ರೈಯರ್ ಬೇಕಾಗ್ತದೆ. ಯಾಕಂತಂದ್ರೆ ಬಿಸಿಲು ಮೋಡ ಅಥವಾ ಮಳೆ ಇರುವಾಗ ನಾವು ಯಾವುದೇ ಕಾರಣಕ್ಕೂ ಕಾಫಿಯನ್ನು ಒಣಿಸಲು ಸಾಧ್ಯ ಇಲ್ಲ. ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ಈ ಸೋಲಾರ್ ಡ್ರೈಯರ್ ಅಥವಾ ಮೆಕ್ಯಾನಿಕಲ್ ಡ್ರೈಯರ್ ಇತ್ತ ಪಕ್ಷದಲ್ಲಿ ನಾವು ಕಾಫಿಯನ್ನು ಒಣಗಿಸಬಹುದಾಗಿದೆ. ಅದೇ ಕಾರಣಕ್ಕೋಸ್ಕರ ಕಾಫಿ ಮಂಡಳಿ ಈ ಒಂದು ವರ್ಷದಿಂದ ಸೋಲಾರ್ ಡ್ರೈಯರ್ ಅಥವಾ ಮೆಕ್ಯಾನಿಕಲ್ ಡ್ರೈಯರ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ಸಬ್ಸಿಡಿಯನ್ನು ಸಹ ಪ್ರೊವೈಡ್ ಮಾಡ್ತಾ ಇದೆ. ಅದನ್ನ ಎಲ್ಲಾ ಕಾಫಿ ಬೆಳೆಗಾರರು ಸದುಪಯೋಗ ಪಡಿಸಿಕೊಂಡು ಸೋಲಾರ್ ಡ್ರೈಯರ್ ಅಥವಾ ಮೆಕ್ಯಾನಿಕಲ್ ಡ್ರೈಯರ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಅಂದ್ರೆ ಮೋಡ ಮುಸುಕಿದ ವಾತಾವರಣ ಅಥವಾ ಸೈಕ್ಲೋನ್ ವಾತಾವರಣ ಇದ್ರೆ ಈ ಕಾಫಿಯನ್ನು ಒಣಗಿಸೋದಕ್ಕೆ ಬಹಳ ಅನಾನುಕೂಲ ಆಗುತ್ತೆ. ಆದ್ರಿಂದ ಸೋಲಾರ್ ಡ್ರೈಯರ್ ಗಳನ್ನ ಬಳಸ್ಕೊಳ್ಳೋದು ಒಳ್ಳೇದು ಒಂದ್ ರೀತಿ. ಹೌದು. ಮತ್ತೆ ಈ ಪಾರ್ಚ್ಮೆಂಟ್ ನ ಒಂದು ತೇವಾಂಶ ಶೇಕಡ 11-12% ಬಂದಾಗ ನಾವು ಇದನ್ನ ಇನ್ನೂ ಹೆಚ್ಚು ಮುತುವರ್ಜಿಯಿಂದ ಸಂಗ್ರಹಿಸಬೇಕಾಗತ್ತೆ. ಯಾಕೆಂದ್ರೆ ಚೆರ್ರಿನಲ್ಲಿ ಮೇಲ್ಗಡೆ ಒಂದು ಪದರ ಇರುತ್ತೆ, ಆದ್ರೆ ಇದರಲ್ಲಿ ಬೀಜಗಳನ್ನೇ ನಾವು ಸಂಗ್ರಹಿಸೋದ್ರಿಂದ ಇನ್ನೂ ಹೆಚ್ಚು ಮುತುವರ್ಜಿ ವಹಿಸಬೇಕಾಗತ್ತೆ ಅಂತೀರಿ. ಏನು ಕ್ರಮ ಅನುಸರಿಸಬಹುದು ಅಂತೀರಿ ಈ ಪಾರ್ಚ್ಮೆಂಟ್ ಅನ್ನ ಸಂಗ್ರಹಿಸುವಾಗ? ಪಾರ್ಚ್ಮೆಂಟ್ ಅಲ್ಲೂ ಸಹ ನಾವು ಆಗ್ಲೇ ಚೆರ್ರಿ ಕಾಫಿ ಹೇಳದಂಗೆ ಇದರಲ್ಲೂ ಸಹ ಅದೇ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಯಾವ್ದೇ ಅಂದ್ರೆ ಡನೇಜ್ ಮೆಟೀರಿಯಲ್ ಅನ್ನು ಉಪಯೋಗಿಸಬೇಕಾಗ್ತದೆ. ಯಾವ್ದೇ ರೀತಿಯ ಅಂದ್ರೆ ಒಂದು ಸ್ಟೋರೇಜ್ ಗೋಡನ್ ಅಂತ ತಗೊಂಡಾಗ ನಮಗೆ ಡನೇಜ್ ಮೆಟೀರಿಯಲ್ ಉಪಯೋಗಿಸ್ಬೇಕು, ಗೋಡೆಯಿಂದ ದೂರನೇ ಶೇಖರಣೆ ಮಾಡಿಡ್ಬೇಕಾಗ್ತದೆ. ಪ್ಲಾಸ್ಟಿಕ್ ಅಥವಾ ಗೋಣಿ ಚೀಲಗಳನ್ನೇ ಸರಿಯಾದ ಚೀಲಗಳನ್ನು ಉಪಯೋಗಿಸ್ಬೇಕಾಗ್ತದೆ. ನಾವು ಚರ್ರಿಗೇನು ಕ್ರಮಗಳನ್ನು ಅನುಸರಿಸ್ತೇವೆ ಪಾರ್ಚ್ಮೆಂಟ್ಗೂ ಅದೇ ಒಂದು ಕ್ರಮಗಳನ್ನು ಅನುಸರಿಸಿದ್ರೆ ಸಾಕಾಗ್ತದೆ. ಇನ್ನು ಈ ಪಾರ್ಚ್ಮೆಂಟ್ ಮಾಡುವಾಗ ನೀರಿನ ಗುಣಮಟ್ಟ ಎಷ್ಟು ಮಟ್ಟಿಗೆ ಅದು ಚೆನ್ನಾಗಿರ್ಬೇಕಾಗತ್ತೆ ಅಂತೀರಿ? ಖಂಡಿತವಾಗೂ ನಾವು ಈ ಒಂದು ಪಾರ್ಚ್ಮೆಂಟ್ ಮಾಡುವಾಗ ಈ ವಾಷಿಂಗ್ ಅಂತಾನೆ ಮಾಡ್ತೇವೆ, ಖಂಡಿತವಾಗೂ ನಾವು ಅದನ್ನ ಫ್ರೆಶ್ ವಾಟರ್ ಅನ್ನು ಯೂಸ್ ಮಾಡಬೇಕಾಗ್ತದೆ. ರೀಸೈಕಲ್ ಮಾಡಿರುವಂತ ನೀರನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರ್ದು, ಯಾಕಂತಂದ್ರೆ ಅದರ ಪರಿಣಾಮ ಗುಣಮಟ್ಟದ ಮೇಲೆ ತುಂಬಾ ಪರಿಣಾಮವನ್ನು ಬೀರ್ತದೆ. ಅದಕ್ಕೋಸ್ಕರನೇ ನಾವೇನ್ ಹೇಳ್ತೇವೆ ಅಂತಂದ್ರೆ ಪಾರ್ಚ್ಮೆಂಟ್ ಅನ್ನು ನಾವು ವಾಶ್ ಮಾಡುವಾಗ ಯಾವುದೇ ಕಾರಣಕ್ಕೂ ರೀಸೈಕಲ್ಡ್ ವಾಟರ್ ಅನ್ನು ಉಪಯೋಗಿಸಬಾರ್ದು. ಮತ್ತೆ ಒಂದ್ಸರಿ ನಾವು ಪಾರ್ಚ್ಮೆಂಟ್ ಮಾಡದಾದ್ಮೇಲೆ ಬರುವಂತ ಆ ತ್ಯಾಜ್ಯ ನೀರನ್ನು ಕೂಡ ಸರಿಯಾಗಿ ವಿಲೇವಾರಿ ಮಾಡಬೇಕಾಗತ್ತೆ. ಹೌದು, ನಮ್ಮಲ್ಲಿ ಈಗ ಏನಂತಂದ್ರೆ ಈಗ ಈಕೋ ಪಲ್ಪರ್ ಕಾನ್ಸೆಪ್ಟ್ ಅಂತ ಬಂದ ಮೇಲೆ ನಮಗೆ ಈ ಒಂದು ವೇಸ್ಟ್ ವಾಟರ್ ಜನರೇಷನ್ ತುಂಬಾ ಕಡಿಮೆ ಆಗಿದೆ, ಆಲ್ಮೋಸ್ಟ್ 80-90% ಕಡಿಮೆ ಆಗ್ಬಿಟ್ಟಿದೆ. ಸೊ ನಾ ಆಗ್ಲೇ ಹೇಳ್ದಂಗೆ ಇಂದಿನ ದಿನಗಳಲ್ಲಿ ನಮಗೆ 1 ಕೆಜಿ ಹಣ್ಣನ್ನು ಸಂಸ್ಕರಣೆ ಮಾಡ್ಲಿಕ್ಕೆ 5-6 ಲೀಟರ್ ನೀರು ಬೇಕಾಗ್ತಾ ಇತ್ತು. ಬಟ್ ಆದ್ರೆ ಈಗ ನಮ್ಗೆ 1 ಕೆಜಿ ಹಣ್ಣನ್ನು ಸಂಸ್ಕರಣೆ ಮಾಡ್ಲಿಕ್ಕೆ 1-1.5 ಲೀಟರ್ ನೀರು ಸಾಕಾಗ್ತದೆ. ಸೊ ಅದರಿಂದ ನಮಗೆ ಈ ಒಂದು ವೇಸ್ಟ್ ವಾಟರ್ ಜನರೇಷನ್ ಕಡಿಮೆ ಆಗಿರೋದ್ರಿಂದ ನಮ್ಗೆ ಎಫ್ಲುಯೆಂಟ್ ಏನೇ ಜನರೇಟ್ ಆದ್ರೂ ಅದನ್ನ ನಾವು ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಹೇಳ್ತೀವಿ. ಅದನ್ನ ಟ್ರೀಟ್ ಮಾಡಿ ತದನಂತರ ನಾವು ಅದನ್ನ ಇರಿಗೇಷನ್ ಗೆ ಉಪಯೋಗಿಸಬಹುದು. ಒಟ್ಟಾರೆ ಈ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ ಸಂದೀಪ್ ಅವರು? ಸರ್, ಈ ಒಂದು ಸಂದರ್ಭದಲ್ಲಿ ನಾನು ಅದು ಆಗ್ಲೇ ಹೇಳ್ದಂಗೆ ನಮ್ಮ ಕಾಫಿ ಮಂಡಳಿಯಿಂದ ಸುಮಾರು ಸಬ್ಸಿಡಿ ಒಂದು ಸ್ಕೀಮ್ಸ್ ಅನ್ನ ತರ್ತಾ ಇದೆ. ಅದನ್ನ ಎಲ್ಲರೂ ಅಂದ್ರೆ ಒಂದು ಈ ಕಾಫಿ ಡ್ರೈಯರ್ಸ್ ಅಥವಾ ಈಕೋ ಪಲ್ಪರ್ಸ್ ಅದಲ್ಲದೆ ಬೇರೆ ತರದ ಮಷಿನರೀಸ್, ಫಾರ್ಮ್ ಮಿಷಿನರೀಸ್, ಬ್ರಷ್ ಕಟರ್ಸ್, ಚೈನ್ಸ್, ಬೇರೆ ತರದ ಮಷಿನರಿಗೆಲ್ಲಾನು ಸಬ್ಸಿಡಿಯನ್ನ ಪ್ರೊವೈಡ್ ಮಾಡ್ತಾ ಇದೆ. ಕಣ ಮಾಡ್ಲಿಕ್ಕೆ, ಗೋಡೌನ್ಸ್ ಮಾಡ್ಲಿಕ್ಕೆ ಎಲ್ಲಾ ತರಹದ ಸಬ್ಸಿಡಿಯನ್ನ ಪ್ರೊವೈಡ್ ಮಾಡ್ತಾ ಇದೆ. ಸೊ ಎಲ್ಲಾ ಬೆಳೆಗಾರರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿ ಕೊಯ್ಲು ಮತ್ತು ಸಂಸ್ಕರಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ TN ಸಂದೀಪ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7259912366. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7259912366. ತುಂಬ ಸಂತೋಷ ಸಂದೀಪ್ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ರೋಬೋಸ್ಟಾ ಕಾಫಿಯ ಕೊಯ್ಲು ಮತ್ತು ಸಂಸ್ಕರಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇವರನ್ನು ಮಾತನಾಡಿಸಿದವರು PM ಜಗದೀಶ್. ಇದುವರೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೋಬಸ್ಟಾ ಕಾಫಿ ಕುಯಿಲು ಮತ್ತು ಸಂಸ್ಕರಣೆ ಕುರಿತು ಡಾ TN ಸಂದೀಪ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇದೀಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,800 ರೂಪಾಯಿಯಿಂದ 26,300 ರೂಪಾಯಿ, ಅರೇಬಿಕಾ ಚೆರ್ರಿ 13,400 ರೂಪಾಯಿಯಿಂದ 15,000 ರೂಪಾಯಿ, ರೋಬಿಸ್ಟಾ ಪಾರ್ಚ್ಮೆಂಟ್ 15,500 ರೂಪಾಯಿಗಳಿಂದ 16,000 ರೂಪಾಯಿ, ರೋಬಿಸ್ಟಾ ಚೆರ್ರಿ 9,500 ರೂಪಾಯಿಗಳಿಂದ 10,250 ರೂಪಾಯಿಗಳು. ಇದು ಇಂದಿನ ಮಾರುಕಟ್ಟೆ ಧಾರಣೆ. ಮರಕ್ಕೆ ನೀಡುವ ಕೊಡಲಿ ಏಟು, ಮನುಷ್ಯನ ಬಾಳಿಗೆ ಚಾಟಿ ಏಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ. ಕಾಡಿನ ಹಕ್ಕಿಯೇ ಬಾ, ಮಲೆನಾಡಿನ ಹಕ್ಕಿಯೇ ಬಾ. ಕಾಡಲಿ ತುಂಬಿರಲು ತರುಲತೆ, ನಾಡಲಿ ನಲಿಯುವುದು ಜನತೆ. ಪ್ರೀತಿಯ ಹಾಡಿಂದ ಮೋಡಿ ಮಾಡಿದ ಹಕ್ಕಿಯೇ ಬಾ. ಇದು ಇಂದಿನ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ಇದೊಂದು ನಿಧನ ಸುದ್ದಿ. ಹುದಿಕೇರಿ ಗ್ರಾಮದ 7th ಮೇಲ್ ನಿವಾಸಿಯಾದ ಮಡಿವಾಳರ ಶಿವಣ್ಣ ಇಂದು ಸಂಜೆ ನಿಧನರಾಗಿದ್ದಾರೆ. 65 ವರ್ಷ ಪ್ರಾಯದ ಮಡಿವಾಳರ ಶಿವಣ್ಣ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಯ ನಂತರ ಅವರ ಸ್ವಗ್ರಾಮದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ರಾಜ್ಯದ NH 275 ಹೆದ್ದಾರಿ ಸುರಕ್ಷತೆ ಬಗ್ಗೆಯಲ್ಲಿ ಕೇಂದ್ರ ಸರ್ಕಾರ 94.08 ಕೋಟಿ ರೂಪಾಯಿನ ಯೋಜನೆನ ಹಣ ಬಿಡುಗಡೆ ಮಾಡಿದ್ದು, ಜನನಿಬಿಡ ಹೆದ್ದಾರಿಗಳಲ್ಲಿ ಒಂದಾದ 275 ಬಂಟ್ವಾಳ ಬೆಂಗಳೂರು ವಿಭಾಗದ ರಸ್ತೆನ ಅಭಿವೃದ್ಧಿಗಾಗಿ ಸಂಪಾಜಿಂದ ಕುಶಾಲನಗರ ಮುಟ್ಟದ ರಸ್ತೆ ಅಭಿವೃದ್ಧಿ ಹಾಕಿದ್ದು. ಸಂಪಾಜಿಂದ ಕುಶಾಲನಗರ ಮುಟ್ಟ 78,000 ದಿಂದ 125,000 ಮೀಟರ್ ವ್ಯಾಪ್ತಿಲಿ ರಕ್ಷಣಾತ್ಮಕ ಗೋಡೆ, ಫ್ರೆಶ್ ರಿಲೀಸ್ ಗೋಡೆ, ಚರಂಡಿ, ಟ್ರಸ್ಟ್ ವಾಲ್, ರಸ್ತೆ ವಿಸ್ತರಣೆ ಮೋರಿ, ಕ್ಯಾಶ್ ಬ್ಯಾರಿಯರ್ಗ, ಸಂಚಾರ ಸೂಚನಾ ಫಲಕಗ ಸೇರಿದಂಗೆ ಗುಣಮಟ್ಟದ ಕಾಮಗಾರಿ ನಡೆಯಕಿದ್ದು, ಈ ಯೋಜನೆ ಮುಗ್ದ ಮೇಲೆ ಬೆಂಗಳೂರು ಕರಾವಳಿ ನಡುವಿನ ಓಡಾಟಕ್ಕೆ ಯಾವುದೇ ತೊಂದರೆ ಆದಲೆ ಅಂತ ಈ ತಿಂಗಳ ಕಡೇ ವಾರಲ್ಲಿ ಕಾಮಗಾರಿ ಶುರು ಆದೆ ಅಂತ ಮೈಸೂರು ಕೊಡಗು ಲೋಕಸಭಾ ಸದಸ್ಯರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ನವು ತಿಳಿಸಳು. ಕಳೆದ ಸಲ ನಂಗೆ ಈ ಸಲ ಸಹ ಜಿಲ್ಲಾಡಳಿತ ಕಡೆಯಿಂದ ಭಾರಿ ಪೊರ್ಲೂಲಿ ಅರ್ಥಪೂರ್ಣ ಆಗಿ ಗಣರಾಜ್ಯೋತ್ಸವನ ಆಚರಣೆ ಮಾಡಿಕೆ ಇಂದು ನಡೆದ ಪೂರ್ವ ತಯಾರಿ ಸಭೆಯಲ್ಲಿ ನಿರ್ಧಾರ ಆಗುಟು. ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾವಾಡಿಯಲ್ಲಿ ನಡೆದ ಪೂರ್ವ ತಯಾರಿ ಸಭೆನ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯನವು ಸಂಬಂಧಪಟ್ಟ ಎಲ್ಲಾ ಇಲಾಖೆನ ಅಧಿಕಾರಿಗಳಿಗೆ ಅಗತ್ಯ ತಯಾರಿ ಮಾಡಿಕೊಂಡು ಅವುಕವುಕ್ಕೆ ವಹಿಸಿದ ಜವಾಬ್ದಾರಿನ ತಪ್ಪದೇ ಪಾಲಿಸೋಕು, ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗ, ಸ್ತಬ್ಧ ಚಿತ್ರಗ, ಕಲಾತಂಡಗಳ ತಯಾರಿ, ಗಣರಾಜ್ಯೋತ್ಸವದ ದಿನ ವೇದಿಕೆ ನಿರ್ಮಾಣ, ಈ ಎಲ್ಲದರ ಬಗ್ಗೆಯಲ್ಲಿ ಸರಿಯಾದ ಮಾಹಿತಿ ಕೊಟ್ಟು ತಯಾರಿ ಮಾಡಿಕೊಳ್ಳೋಕು, ಗಣರಾಜ್ಯೋತ್ಸವದ ದಿನ ನಗರದ ಎಲ್ಲ ಗಣ್ಯರ ಪ್ರತಿಮೆಗಳಿಗೆ ದೀಪ ಅಲಂಕಾರ ಮಾಡಿ ಹಬ್ಬದಂಗೆ ಗಣರಾಜ್ಯೋತ್ಸವ ಹಬ್ಬನ ನಡೆಸೋಕು ಅಂತ ಅವು ಹೇಳ್ದು. ಸಭೆಯಲ್ಲಿ ಎಲ್ಲ ಇಲಾಖೆನ ಮುಖ್ಯ ಅಧಿಕಾರಿಗ ಹಾಜರಿದ್ದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ಇವರ ಕಡೆಯಿಂದ 2025-26 ಸಾಲಿನ ಪ್ರಾಥಮಿಕ, ಪ್ರೌಢ ಮತ್ತು ಪದವಿ ಪೂರ್ವ ಶಾಲೆ ಕಾಲೇಜುಗಳ ಕೊಡಗು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ನಾಳೆ ಹೊತ್ತಾರೆ 10 ಗಂಟೆಗೆ ಕುಶಾಲನಗರದ ಸರಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ನಡೆಯಕಿದ್ದು ಕಾರ್ಯಕ್ರಮದಲ್ಲಿ ಗಣ್ಯರು ಭಾಗವಹಿಸುವೆ. ಸಾರ್ವಜನಿಕ ಹಿತಾಸಕ್ತಿನ ಬಗ್ಗೆಲಿ ಸರಕಾರಕ್ಕೆ ಕಟ್ಟಿಕಿರುವ ದುಡ್ಡನ್ನ ಡಿಜಿಟಲ್ ಇ ಸ್ಟ್ಯಾಂಪ್ಲಿ ಕಟ್ಟುವಂಥ ಹೊಸ ರೀತಿನ ಪರಿಚಯ ಮಾಡಿದ್ದು, ಈ ಅಪ್ಲಿಕೇಶನ್ ಬಳಸುವುದರಿಂದ ಪಾರದರ್ಶಕತೆ ಮತ್ತು ದಕ್ಷತೆಗೆ ಅನುಕೂಲ ಆಗಿದ್ದು. ಇದರ ಬಳಕೆನ ಬಗ್ಗೆಯಲ್ಲಿ ನಾಳೆ 9:30 ಮಡಿಕೇರಿನ ತಾಲೂಕು ಆಡಳಿತ ಸೌಧದ ನೆಲಮಾಳಿಗೆ ಸಭಾಭಾಡಿಲಿ ತರಬೇತಿ ಕಾರ್ಯಕ್ರಮ ನಡೆಯಕಿದ್ದು, ಸಾರ್ವಜನಿಕರು ಈ ಅವಕಾಶನ ಬಳಕೆ ಮಾಡಿಕೊಳ್ಳೋಕು ಅಂತ ಮಡಿಕೇರಿನ ಉಪನೋಂದನಾಧಿಕಾರಿ ಸೌಮ್ಯನವು ತಿಳಿಸಿಳು. ಕೃಷಿ ಇಲಾಖೆನ ಕಡೆಯಿಂದ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ರೋಡ್ ಶೋ ಕಾರ್ಯಕ್ರಮ ನಾಳೆ ಹೊತ್ತಾರೆ 7:30 ಮಡಿಕೇರಿಯಲ್ಲಿ ಉದ್ಘಾಟನೆ ಹಾಕಿದ್ದು. ಮಡಿಕೇರಿನ ಕೋಟೆಯಿಂದ ಗಾಂಧಿ ಮೈದಾನದ ಮುಟ್ಟ ಕಾಲ್ನಡಿಗೆ ಜಾಥಾ ನಡೆಯಕುಟ್ಟು. ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಪಾಕ ಪೈಪೋಟಿ, ಹಾಗೆ 11:00 ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ KSFC ಕಟ್ಟಡ ಮಡಿಕೇರಿ ಇಲ್ಲಿ ನಡೆದದೆ ಅಂತ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸೋಳು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ನಾಳೆ 14 ಹೊತ್ತಾರೆ 11:00 ಸೋಮಾರ್ಪೇಟೆನ ತಹಶೀಲ್ದಾರ್ ಕಚೇರಿ ಸಭಾಭಾಡಿಯಲ್ಲಿ ದೂರು ಅರ್ಜಿಗಳನ್ನ ಹಂಚಿಕಿದ್ದು ಭರ್ತಿ ಮಾಡಿ ಪ್ರಮಾಣೀಕರಿಸಿದ ಅರ್ಜಿನ ಸ್ವೀಕಾರ ಮಾಡುವೆ. ಸರ್ಕಾರಿ ಕಚೇರಿ ನೌಕರರ ಅಧಿಕಾರಿಗಳ ಬಗ್ಗೆಯಲ್ಲಿ ಪುಕಾರುಗ ಇದ್ದರೆ ಸಾರ್ವಜನಿಕರು ಈ ಅವಕಾಶನ ಬಳಸಿಕೊಳ್ಳೋಕು ಅಂತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸೋಳು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕೊಡಗು ಜಿಲ್ಲಾ ಪಂಚಾಯತ್ ಕಡಗದಾಳು ಗ್ರಾಮ ಪಂಚಾಯತ್ ಇವರ ಕಡೆಯಿಂದ ಕಡಗದಾಳು ಗ್ರಾಮ ಪಂಚಾಯಿತಿ ಕಟ್ಟಡ ಮತ್ತು ಡಿಜಿಟಲ್ ಗ್ರಂಥಾಲಯದ ಅರಿವು ಕೇಂದ್ರಗಳ ಉದ್ಘಾಟನಾ ಜಂಬರ ಇದೇ ತಿಂಗಳ 26ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಕಡಗದಾಳು ಗ್ರಾಮದಲ್ಲಿ ನಡೆಯಕ್ಕಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ITBT ಸಚಿವರಾದ ಪ್ರಿಯಾಂಕ್ ಖರ್ಗೆ ಸೇರಿದಂಗೆ ಜಿಲ್ಲೆನ ಶಾಸಕರು, ಸಂಸದರು, ಜಿಲ್ಲಾ ಮಟ್ಟದ ಅಧಿಕಾರಿಗ ಭಾಗವಹಿಸುವ ಅಂತ ಗೊತ್ತಾಯಿತು. ಮಡಿಕೇರಿ ಮತ್ತು ವಿರಾಜಪೇಟೆ ECHSಲಿ ನಾಳ್ದು 14ನೇ ತಾರೀಕು ಹೊತ್ತಾರೆ 10:30 ಗಂಟೆಗೆ ಮಾಜಿ ಸೈನಿಕರ ದಿನಾಚರಣೆನ ಆಚರಣೆ ಮಾಡಿಕಿದ್ದು ಜಿಲ್ಲೆನ ಮಾಜಿ ಸೈನಿಕರು ಭಾಗವಹಿಸಬೇಕು ಅಂತ ಕ್ಯಾಂಟೀನ್ನ ವ್ಯವಸ್ಥಾಪಕರು ಕೇಳಿಕೊಂಡಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಕೊಡಗರಹಳ್ಳಿಯ AK ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ EMI ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. AK ಫರ್ನಿಚರ್, PM ರೋಡ್, ಕೊಡಗರಹಳ್ಳಿ. ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಶ್ರೀ ಅಮ್ಮ ಆಯುರ್ವೇದಿಕ್ ಸರ್ಜಿಕಲ್ ಆಂಡ್ ಪೆಟ್ ಕೇರ್. ಇಲ್ಲಿ ಎಲ್ಲಾ ಕಂಪನಿಯ ಆಯುರ್ವೇದಿಕ್ ಔಷಧಿಗಳು, ಸರ್ಜಿಕಲ್ ಐಟಮ್ಸ್ ಹಾಗೂ ವೆಟನರಿ ಐಟಮ್ಸ್ ಲಭ್ಯ. ಶ್ರೀ ಅಮ್ಮ ಆಯುರ್ವೇದಿಕ್ ಸರ್ಜಿಕಲ್ ಆಂಡ್ ಪೆಟ್ ಕೇರ್, ಶ್ರೀ ಅಮ್ಮ ಮೆಡಿಕಲ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ವಿಲಾಸಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಜರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿಲಾಸಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಸಂಕ್ರಾಂತಿಗೆ ಸ್ವರ್ಣಾರಂಭ ಮುಳಿಯ ಗೋಲ್ಡನ್ ಡೈಮಂಡ್ಸ್ ಇಂದ. ಈ ಸಂಕ್ರಾಂತಿಗೆ ಹೊಸ ಆಭರಣಗಳೊಂದಿಗೆ ಹೊಸ ಆರಂಭವನ್ನು ಪಡೆಯಿರಿ. ಹೊಸ ಕಲೆಕ್ಷನ್ ನ ಸೆಲೆಕ್ಟೆಡ್ ಆಭರಣಗಳ VA ಮೇಲೆ 30% ಆಫ್. 1 ಲಕ್ಷದ ಮೇಲ್ಪಟ್ಟ ಡೈಮಂಡ್ ಆಭರಣಗಳ ಮೇಲೆ 5,000 ರೂಪಾಯಿ ಕ್ಯಾಶ್ ಬ್ಯಾಕ್ ವಾಚರ್. ಯಾವುದೇ ಕಡಿತವಿಲ್ಲದೆ ಹಳೆ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಆಫರ್. ಈ ಕೊಡುಗೆ January 9-20 ಮಾತ್ರ. ಬನ್ನಿ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ. ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಅಣ್ಣಯ್ಯ, ಬಂಗಲ ತಯಾರಿಯಲ್ಲ ಆಚ? ಇಲ್ಲಪ್ಪ, ನಲ್ಲೋರ್ ಈವೆಂಟ್ ಮ್ಯಾನೇಜ್ಮೆಂಟ್ ಕರಳ ತಡಿಂಡುಳು. ಅದಂಗೇನ, ನಂಗದ B1 ಈವೆಂಟ್ ಮ್ಯಾನೇಜ್ಮೆಂಟ್ ಉಂಡಲ್ಲ. ಅಂಗ ಮಂಗಲ, ಕುಣಿಕ ಪೆದೋಡೋ, ಎಂಗೇಜ್ಮೆಂಟ್, ಎಲ್ಲಂಗೂ ಡೆಕೋರೇಷನ್ ಅನ್ನೇ ಕ್ಯಾಟ್ರಿಂಗ್ ಕೂಡ ಮಾಡಿತಪ್ಪ. ಒಲ ಪೂಜೆ ಇಂಜ ಬೆಂದು ತಗತನೆ ನನ್ನ ಗುಣಮಟ್ಟಕ್ಕೆ ರಿಯಾಯಿತಿ ರೇಟ್ಲು ಚಾಯೋಡಿ ಮಾಡಿತಪ್ಪ. B1 ಈವೆಂಟ್ ಮ್ಯಾನೇಜ್ಮೆಂಟ್, ಕೊಡವ ಸಮಾಜ ಪಕ್ಕ ವಿರಾಜಪೇಟೆ. ಕಾಂಟ್ಯಾಕ್ಟ್ ಆಚೇಡ ಗಗನ್ ಗಣಪತಿ 9880600240. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ. 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್. CJ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಕ್ರಿಸ್ಮಸ್ ನ್ಯೂ ಇಯರ್ ಆಫರ್. LED ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ರಮ್ಯಾ, ನಿನ್ ಮನೆಗೆ ಸ್ಪೆಷಲ್ ಲುಕ್ ಕೊಡ್ತಾ ಇರೋದು ಈ ಸುಂದರವಾದ ಫರ್ನಿಚರ್ ಗಳು. ಸೂಪರ್ ಆಗಿದೆ. ಎಲ್ಲರ ಮನೆಗೂ ಈ ಸ್ಪೆಷಲ್ ಲುಕ್ ಸಿಗ್ಬೇಕಂದ್ರೆ ಬಿಟ್ಟಂಗಲದ ಗ್ರೀನ್ಸ್ ಫರ್ನಿಚರ್ ನಿಂದ ಫರ್ನಿಚರ್ ಗಳು ತಗೊಳ್ಬೇಕು. ಸೂಪರ್ ಕಲೆಕ್ಷನ್ಸ್ ಅಲ್ಲಿದೆ, ಅದು 10-30% ಡಿಸ್ಕೌಂಟ್ ಕೂಡ ಇದೆ. ಕೊಡಗಿನ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ ಜಂಕ್ಷನ್, ವಿರಾಜಪೇಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾಜಿನ. ಕೇಂದ್ರ ಸರ್ಕಾರದಿಂದ ಹೆದ್ದಾರಿ ರಕ್ಷಣೆಗೆ 94.8 crore ರೂಪಾಯಿತರ ಬಲ್ಲೆ ಯೋಜನೆಗೆ ತಾಂತ್ರಿಕ ಅನುಮೋದನೆ ಕೊಡ್ತಿತ್ತು, ಪಣ ಬಿಡುಗಡೆ ಮಾಡಿತ್ತಂದು ಮೈಸೂರು ಕೊಡಗು ಲೋಕಸಭಾ ಸದಸ್ಯಗಳನ್ನ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರಿಚಿಟ್ಟಿತ್ತು. ಕೇಂದ್ರ ಸರ್ಕಾರದ ರಸ್ತೆ ಸಾರಿಗೆ ಪಿಂಜ ಹೆದ್ದಾರಿ ಸಚಿವಾಲಯ ಕರ್ನಾಟಕದ ಹೆದ್ದಾರಿಲು ಒಂದಾನ NH 270 ರಸ್ತೆ ಅಭಿವೃದ್ಧಿ ಕಾಯ್ತು. ಸಂಪಾಜುಲಿಂಜ ಕುಶಾಲನಗರಗತ್ತನೆ ರಸ್ತೆ ಅಭಿವೃದ್ಧಿಗೆ ಒತ್ತು ಕೊಡ್ತಿತ್ತು ಎಂದು ಇವು ಅಣ್ಣಚ್ಚಿ. ಹೆದ್ದಾರಿರ ಆಂಜಭಾಗತ್ತು ತಡೆಗೋಡೆ ನಿರ್ಮಾಣ, ಮಳೆಗಾಲತ್ತು ಬರೆಜರಿಯುವನ ತಡಪು, ಪಿಂಜ ಬೋರೆ ಬೋರೆ ಗುಣಮಟ್ಟದ ಕಾಮಗಾರಿನ ಮಾಡುವ. 2026 ಆಖಿರಿ ವಾರತ್ತು ಮಡಿಕೇರಿರ ಪಕ್ಕತ್ತು ಈ ಕಾಮಗಾರಿಗೆ ಚಾಲನೆ ಕೊಡುಪಂದು ಸಂಸದಂಗ ಅರ್ಣಿಚಿ. ಮೈಸೂರು ಕೇಂದ್ರ ಸರ್ಕಾರತ್ರ ವೈಜ್ಞಾನಿಕ ಪಿಂಜ ಔದ್ಯಮಿಕ ಸಂಶೋಧನಾ ಪರಿಷತ್ತರ ಅಡಿಲುಳ್ಳ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ CFTRI ಕೂಡ ಕೊಡಗು ವಿಶ್ವವಿದ್ಯಾಲಯತ್ರ ಕೂಡ ವಿದ್ಯಾರ್ಥಿಯಕ್ಕೆ ಅನುಕೂಲ ಆಪನಕ್ಕೆ ಸಂಶೋಧನೆ ಬೋಧನೆ ಪಿಂಜ ಕೌಶಲ್ಯ ಅಭಿವೃದ್ಧಿ ಕೋವಿಲ್ ದಂಡಬರಿಕ ಸಾಕಾರ ಚಾಮರಾಜ ಒಡೆಯರ್ ಅರಿಚಿಟ್ಟಿತು. ಕೇಂದ್ರ ಸರ್ಕಾರತರ ರಸ್ತೆ ಸಾರಿಗೆ ಪಿಂಜ ಹೆದ್ದಾರಿ ಸಚಿವಾಲಯ ಕರ್ನಾಟಕತ್ರ ಹೆದ್ದಾರಿಲು ಒಂದಾನ NH 270 ರಸ್ತೆ ಅಭಿವೃದ್ಧಿ ಕಾಯ್ತು. ಸಂಪಾಜುಲಿಂಜ ಕುಶಾಲನಗರಗತ್ತನೆ ರಸ್ತೆ ಅಭಿವೃದ್ಧಿಗೆ ಒತ್ತು ಕೊಡ್ತಿತ್ತು ಎಂದು ಇವು ಅಣ್ಣಚ್ಚಿ. ಹೆದ್ದಾರಿರ ಆಂಜಭಾಗತ್ತು ತಡೆಗೋಡೆ ನಿರ್ಮಾಣ, ಮಳೆಗಾಲತ್ತು ಬರೆಜರಿಯುವನ ತಡಪು, ಪಿಂಜ ಬೋರೆ ಬೋರೆ ಗುಣಮಟ್ಟದ ಕಾಮಗಾರಿನ ಮಾಡುವ. 2026 ಆಖಿರಿ ವಾರತ್ತು ಮಡಿಕೇರಿರ ಪಕ್ಕತ್ತು ಈ ಕಾಮಗಾರಿಗೆ